ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದು ಕೋಲಾರ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಸರಿನಾ ಸಿಕ್ಕಲಿಗರ್ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವರು ಈ ಕುರಿತಂತೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದ್ದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿದ್ದಾರೆ. ಭೂ ದಾಖಲೆಗಳಿಗೆ ಕಂದಾಯ ಇಲಾಖೆಯ ಮಾಲೀಕತ್ವ ಇರುವುದರಿಂದ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ ಎಂದರು. ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಎಲೈಟ್ ಬಿ ಗುಂಪಿನ ರಣಜಿ ಪಂದ್ಯದಲ್ಲಿ ಇಂದು ಕರ್ನಾಟಕ ಚಂಡೀಗಢ ವಿರುದ್ದ ದಿನದಾಟಕ್ಕೆ 5 ವಿಕೆಟ್ ನಷ್ಟಕ್ಕೆ 298 ರನ್ ಗಳಿಸಿದೆ. ಕರುಣ್ ಆಯರ್, ಸ್ಮರಣ್ ರವಿಚಂದ್ರನ್ ಅಮೋಘ ಆಟದಿಂದ ಕರ್ನಾಟಕ ಉತ್ತಮ ರನ್ ಗಳಿಸುವತ್ತ ಹೆಜ್ಜೆ ಹಾಕಿದೆ. ಕರುಣ್ ಆಯರ್ 95 ರನ್ ಗಳಿಸಿ ಔಟ್ ಆಗಿದ್ದಾರೆ. ಸ್ಮರಣ್ ರವಿಚಂದ್ರನ್ 110 ಹಾಗೂ ಶ್ರೇಯಸ್ ಗೋಪಾಲ್ 38 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಬ್ಬು ಬೆಳೆಗಾರರ ಬೇಡಿಕೆ ಕುರಿತು ಚರ್ಚೆ. ಕೆಪಿಸಿಸಿ ಹುದ್ದೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸಚಿವ ಸತೀಶ್ ಜಾರಕಿಹೊಳಿ. ಬೆಂಗಳೂರಿನಲ್ಲಿ ಸಂಸತ್ ಖೇಲ್ ಮಹೋತ್ಸವಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಶಾಂತಿಯುತವಾಗಿ ನಡೆದ ಆರ್ಎಸ್ಎಸ್ ಪಥಸಂಚಲನ. ಮತ್ತು ನಾಳೆಯಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಐತಿಹಾಸಿಕ ಕಡಲೆಕಾಯಿ ಪರಿಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಹೊಸ ಕಾರ್ ಗೆಲ್ಲುವ ಅವಕಾಶ, ವಾವ್! ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು. ನಿಂತ್ಕೋಬೇಕು. ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು. ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್. ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನೋಡು, ಕೊರೆ ಬೆಳಕ್ಕೆ ಶುರುವಾಯ್ತು. ನೀನಾಗ್ಲೇ ಎಲ್ಲ ಹೊಂದಿಸ್ಕೊಂಡೆ ಬಿಟ್ಟಿದ್ಯ ಪಾಲಯ. ಕೊರೆ ಕತೆ ಏನ್ ಹೇಳ್ತೀಯ? ಆಯ್ತಲ್ಲ, ನಂದು ಅರ್ಲಿ ಮಾರ್ನಿಂಗ್ 9:30 ಆಯ್ತಲ್ಲ, 10:30 ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 10:30 ಆಯ್ತದೆ ಅಂತೀಯ? ಆಗ್ಲಬೇಕು, ಮತ್ತೆ ಹಿಂಗ್ ಕೊರೆ ಬಿದ್ರೆ ಅಷ್ಟೊತ್ತಿಗೆ ಎದ್ದು ಏನ್ ಮಾಡಕ್ಕಾಯ್ತದೆ? ಹಂಗಂತೀಯ? ಹೇಳಕ್ಕೆಲ್ಲ ಆಯ್ತದೆ. ಅದಕ್ಕೆ ಚೆನ್ನಾಗಿ ಸ್ವೆಟರ್ ಟೋಪಿ ಎಲ್ಲ ಹೊಂದಿಸ್ಕೊಂಡು ಶಾಲೆಗಿಲ್ಲೆಲ್ಲ ಹೋಗ್ತಾ ಕೂತಿದ್ಯ ಅಲಯ್ಯ? ಯಾವಾಗ್ಲೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅದರದೇ ಒಂದು ಕಿಟ್ ಐತಂತ. ಸ್ವೆಟರ್, ಶಾಲು, ಟೋಪಿ ಅಂದ್ರೆ ಕಾಲಕ್ಕೆ ತಕ್ಕಂತೆ ಮಳೆಗಾಲದಾಗೆ ಆ ರೈನ್ ಕೋಟ್ ಅವು ಎಲ್ಲ ಇಟ್ಕೊತಲ್ಲ, ಅದೇ ತರವ. ಅದು ಒಂದು ವಿಶೇಷ ಏನು ಅಂತ ಅಂದ್ರೆ ಶಂಕರಣ್ಣ, 365 ದಿವಸವೇ ಒಂದು ವರ್ಷದಲ್ಲಿ ಯಾವ್ದಾದ್ರು ಒಂದು ಪ್ರಾಣಿಗೆ ಶೀತ ಇರ್ತದೆ ಅಂತ ಅಂದ್ರೆ ಅದ್ ನನ್ಗೆ ನೋಡ. ಅಂದ್ರೆ ನಿನ್ನೊಂದು ಶೀತ ಬಿಡಕ್ಕಲ್ಲ ಅಥವಾ ಶೀತವೇ ನಿನ್ ಬಿಡ್ತಾ ಇಲ್ವಾ? ಅದೇನು ಅಂತ ಗೊತ್ತಾಯ್ತಿಲ್ಲ, ಅರ್ಥವೇ ಆಯ್ತಿಲ್ಲ. ನಾನು ಕುಡಿಯೋದು ತಿನ್ನೋದು ಎಲ್ಲಾದ್ನು ಮಾಡಿ ನೋಡಿದೆ, ಏನೇ ತಿಂದ್ರು ಏನೇ ಕುಡಿದ್ರು ಅದು ಇರದಿದ್ದೇ ಇರ್ತದೆ. ಹಂಗಂತೀಯ? ಬೆಳಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲಕ್ಕೆ ಇರ್ತದೆ, ಸಾಯಂಕಾಲ ಇಲ್ಲ ಅಂದ್ರೆ ಮಧ್ಯಾಹ್ನಕ್ಕಾರ ಒಂದ್ ಸರಿ ಬರ್ತದೆ. ಒಟ್ಟು ಬಂದ್ ಹೋಗೇ ಹೋಯ್ತದೆ, ಬಂದ್ ಹೋಗಿ ಡೈಲಿ ಒಂಥರ ನೆಂಟ್ರಿದಂಗೆ ಪರ್ಮನೆಂಟ್ ಪರ್ಮನೆಂಟ್ ನೆಂಟ್ರು. ಅಂದ್ರೆ ನಿನಗೆ ಈ ಸ್ವಲ್ಪ ಕಷಾಯ ಬೇಕು ಅಂತ ಅನ್ನಿಸ್ತೈತಪ್ಪ ನನ್ ಪ್ರಕಾರ. ಅದನ್ನ ಎಲ್ಲ ಟ್ರೈ ಮಾಡಾಯ್ತು. ಹಂಗಂತೀಯ? ಅಯ್ಯೋ, ನಾನು ಇಲ್ಲಿಂದವ ಬೆಂಗಳೂರು ಮುಟ್ಟ ಹೋದೆ. ಓ, ತೋಸಕೆಯ ಡಾಕ್ಟರ್ ಹುಡಿಕೊಂಡು ಎಲ್ಲಿ ಹೋದ್ರು ಏನ್ ತೊಂದ್ರೆ ಇಲ್ಲ, ಸರಿ ಆಯ್ತದೆ ಅಂತಾರೆ. ಅಲ್ಲಿಂದ ಬರೋ ಹೊತ್ತಿಗೆ 4-5 ಸೀಮ್ ಬಂದ್ಬಿಡ್ತು ಡಾಕ್ಟರ್. ಅಲ್ಲ, ಇದು ಈಗ ಈ ಕೊರೆ ನೋಡಿದ್ರೆ ಆ ಶೀತ ಜಾಸ್ತಿ ಆಯ್ತದೆ ಹೊರತು ಕಡಿಮೆ ಹಾಕಲಕ್ಕ ಬಿಡು. ಅಲ್ಲ ಇದೇನು ಇಷ್ಟೊಂದು ಆಗ್ಬಿಡ್ತಲ್ಲ ಅಂತ ಕೊರೆ ಅಂದ್ರೆ ಬಿಸಿಲು ಒಳ್ಳೆ ಬಿಸಿಲು ಬರ್ತದೆ ಅವಾಗ ಮಧ್ಯಾಹ್ನ ಮೇಲೆ, ಬೆಳಗ್ಗೆ ಮತ್ತೆ ಸಂಜೆ ಈ ಹಿಮ ಬೀಳೋದ್ ನೋಡ್ಬಿಟ್ರೆ ಹೊರಗಡೆಗೆ ಬರಕ್ಕೆ ಬಹಳ ಹೆದರಿಕೆ ಆಯ್ತದೆ. ಈಗ ಹೆದರಿಕೆ ಆಯ್ತದೆ ಅಂತ ನಾವತ್ತಿಗೆ ಇವಳು ನೋಡಿಲ್ಲ ಹೆಂಗೆ ಕರಿ ಕಂಬಳಿ ಹೊದ್ಕ ಬತ್ತವಳಲ್ಲ ಮೀನಕ್ಕ ಚಳಿಗೆ ಸಾಯಂಕಾಲ 6 ಗಂಟೆ ಆಗಂಗಿಲ್ಲ, ಬೆಳಗ್ಗೆ 10 ಗಂಟೆ ಕಳಿಬೇಕು. ಹೌದೌದು ಚಳಿ ಅಲ್ವಾ ಸಂಕ್ರಣ. ಅಯ್ಯೋ ನಾನು ಒಲೆ ಮುಂದೆ ಕುತ್ಕೊಂಡು ರೊಟ್ಟಿ ಗಿಟ್ಟಿ ಬಡಿಯೋದು ಈಗ ಸಂಜೆ ಹೊತ್ತು ಇಟ್ಕೊಬಿಟ್ಟಿದೀನಿ. ಬೆಳಗ್ಗೆನೂ ಆಗಿರ್ತದೆ ಒಂಥರ ಒಲೆ ಮುಂದೆ ಬೆಚ್ಚಗೆ ಒಂಚೂರು ಕಾವು ಕಾಯಿಸ್ಕೊಂಡು ರೊಟ್ಟಿ ಬಡಿಯಕ್ ಚಂದ ಅನ್ಸ್ತದ ನೋಡು. ಕೈಯು ಬಿಸಿ ಆಗ್ಬೇಕು ಆ ಕಡೆ ರೊಟ್ಟಿನೂ ಆಗ್ಬೇಕು. ಬೇಸಿಗೆನಲ್ಲಿ ಯಾಕಾದ್ರೂ ಒಲೆ ಮುಂದೆ ಕೂತಿದೀವೋ ಅಂತ ಅನ್ಸ್ತದೆ, ಸೆಕೆ ತಡಿಯಕ್ ಆಗಲ್ಲ. ಈಗ ನೋಡು ಎಷ್ಟ್ ಹಿತ ಅನ್ಸ್ತದೆ ಅಂದ್ರೆ ಗೌಡರು ಕೂಡ ಬಂದು ಇಲ್ಲೇ ಕುತ್ಕೋತಾರೆ, ಹೊಸಿ ಕಾಪಿ ಕೇಳೋದ್ ಜಾಸ್ತಿ, ಕಾಫಿ ಮಡ್ಗಿ ಮಡ್ಗಿ ಸಾಕಾಗೋಯ್ತದಪ್ಪ. ನೀನು ಕೊರೆ ಅನ್ನೋ ಹೊತ್ತಿಗೆ ನೆನಪಾಯ್ತು ಶಂಕರಣ್ಣ, ನಮ್ದು ಈ ಹವಾಮಾನ ಇಲಾಖೆ ಐತಲ್ಲ, ಆ ಹವಾಮಾನ ಇಲಾಖೆ ಏನ್ ಮಾಡೈತೆ ಅಂತ ಅಂತ ಅಂತ ಅಂದ್ರೆ, ಚಳಿಗಾಲ ಶುರು ಆಗೈತೆ ಅಂತ ಅಂದಲ್ಲ, ಚಳಿಗಾಲ ಅಂತ ಅಂತ ಅಂದ್ರೆ ಈ ಕೋಲ್ಡ್ ವೇವ್ ಅಂತಾರೆ, ಬ್ಯಾಸ್ಕಲ್ ಹೆಂಗೆ ಹೀಟ್ ವೇವ್ ಅಂತಾರಲ್ಲ ಹಂಗೆ ಈ ಕೋಲ್ಡ್ ವೇವ್ ಅಂತ ಹೇಳ್ಬಿಟ್ಟು, ಅಂದ್ರೆ ಆ ತರದ ಶೀತದ ಗಾಳಿ ಅಂತೀಯ, ಶೀತದ ಗಾಳಿ ಅದೊಂಥರ ಶೀತ ತರಂಗಗಳು ಅಂತ ಹೇಳ್ಬಿಟ್ಟು ಈಗ ಕೋಲ್ಡ್ ವೇವ್ ಅಂತೆ. ಇಲ್ಲ ನಮ್ದು ಹೆದರ್ಕೊಳಕೋಬೇಡ ನೀನು, ನೀನ್ ಹೇಳೋದ್ರೆ ಭಯ ಆಯ್ತೈತಿ, ಈ ಚಳಿನ ತಡೆಯಕಾಯ್ತಿಲ್ಲ. ಇಲ್ಲ ಮಧ್ಯಪ್ರದೇಶದಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ಈಗ ಕೋಲ್ಡ್ ವೇವ್ ಅಂತೆ, ಇನ್ನು ನಾಳಿಂದ ಇನ್ನು 15 ದಿವಸದವರೆಗೂ ಸಿವಿಯರ್ ಕೋಲ್ಡ್ ವೇವ್ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಅಂತ, ತೀವ್ರ ತರದ್ದು ಈಗೈತಲ್ಲ ಅದಕ್ಕಿಂತಲೂ ಜಾಸ್ತಿ ತರದ್ದು ಇನ್ನು 15 ದಿವಸದವರೆಗೂ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ಕೊಟ್ಬಿಟ್ಟವ್ರೆ. ಅಂದ್ರೆ ತಡೆದಾರು ಹೆಂಗೆ ಅಂತೀಯ ಈ ಚಳಿಯ, ಅದೇನು ಅಂತ ಗೊತ್ತಿಲ್ಲ ಕಣಪ್ಪ. ಈಗ ಈ ಚಳಿಗಾಲ ಅಂದ್ರೆ ಮಳೆಗಾಲ ಅಂತ ಅಂದ್ರೆ ಬೇಸಿಗೆ ಕಾಲ ಅಂತ ಅಂದ್ರೆ ನಮ್ಮ ಉತ್ತರ ಭಾರತದಲ್ಲಿ ಏನ್ ಸಿಕ್ಕಾಪಟ್ಟೆ ಇರ್ತದ ನೋಡಿ. ಅಣ್ಣಯ್ಯ ನಾನು ಕೇಳ್ಪಟ್ಟೆ ಈಗ ನಮ್ ಕಡೆ ಕರ್ನಾಟಕದ ಭಾಗ ಇಲ್ಲೆಲ್ಲ ನಾವೊಂದ್ ರೀತಿ ಪುಣ್ಯವಂತರು ಅನ್ಕೋಬೇಕು. ಎಲ್ಲ ಕಡೆ ಜಾಸ್ತಿನೇಯ್ಯ, ಮಳೆನೂ ಜಾಸ್ತಿ, ಚಳಿನೂ ಜಾಸ್ತಿ, ಬೇಸಿಗೆಯೂ ಜಾಸ್ತಿ ಜಾಸ್ತಿ. ಪುಣ್ಯವಂತರು ಅಷ್ಟೇ ಅಲ್ಲ, ಪುಣ್ಯವಂತರು ಎಲ್ಲಿರ್ತಾರೆ ಹೇಳ, ಎಲ್ಲಿರ್ತಾರೆ ಹೇಳ, ಪುಣ್ಯಲೋಕದಲ್ಲಿ ಇರ್ತಾರೆ. ನಮ್ದು ನಾವು ಪುಣ್ಯವಂತರು, ನಾವಿರೋ ಜಾಗವೆ ಒಂಥರ ಪುಣ್ಯಲೋಕವಾಗಿದೆ. ಅದಕ್ಕೆ ಅಲ್ವಾ ಕರ್ನಾಟಕ ಕಾಶ್ಮೀರ ಅಂತ ಕರೆಯೋದು. ನಮ್ಮ ಆಸನ ಏನಂತಾರೆ ಹೇಳ, ಮತ್ತೆ ಊಟಿ ಊಟಿ ಅಂತ ಕರೀತಾರೆ ಊಟಿ. ಅದಕ್ಕೆ ಮತ್ತೆ ಊಟಿ ತರನೇ ಇಲ್ಲುವೆ ಹಣೆ ಹೇಳ್ದಂಗೆ ತೊಂಡಿ ಶುರುವಾಗ್ಬಿಟ್ಟೈತಾಗ್ಲೇ. ಹೌದೌದು ಸಿಕ್ಕಾಬಿಟ್ಟೆ ಜಾಸ್ತಿ ಆಯ್ತದಂತೆ ಶಂಕರಣ. ಅಲ್ಲಿ ಈಗ ಚಳಿಗಾಲದಲ್ಲಿ ಹಿಂಗಂತಾರ, ಬೇಸಿಗೆಗೆ ಏನಂತಾರ ಗೊತ್ತಿಲ್ಲ. ಹೀಟ್ ವೇವ್ ಸಿಕ್ಕಾಬಿಟ್ಟೆ ಬತ್ತು ಅಂತ ಹೇಳ್ಬಿಟ್ಟು ಹೇಳುವಂತದ್ದು ಕೂಡ ಇರುತ್ತೆ. ನಾನು ಮೊನ್ನೆ ಇದಕ್ ಬೇರೆ ಹೋಗಿದ್ನಲ್ಲ ಶಂಕರಣ್ಣ, ಕೃಷಿ ಮೇಳಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಬಂದನು ಅಲ್ಲಿ ಹೆಂಗಿದ್ನ ಗೊತ್ತಿಲ್ಲ, ಅಲ್ಲೂ ಆಯ್ತಿರ್ಲಿಲ್ಲ, ಚಳಿ ಆಗೋದು ಮೈಕೆಲ್ಲ ನಡೆದು ಬರವು, ಆದ್ರೂ ಏನೇನೋ ಮಾಡ್ಕೊಂಡು ಟೋಪಿ ಶ್ವೆಟರ್ ಎಲ್ಲ ಇಟ್ಕೊಂಡಿದ್ನಲ್ಲ ಅವೆಲ್ಲ ಹಾಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಬಂದ್ನಪ್ಪ ನಾನು. ಅಲ್ಲೇನೇನ್ ವಿಷಯ ವಸಿ ಹೇಳು ಮತ್ತೆ. ಅಯ್ಯೋ ನೀನ್ ಕರೆದ್ರೆ ಬರ್ಬೇಡ, ನೀನು ನೀನ್ ಇಲ್ಲಿ ಕೂತ್ಕ ಇಲ್ಲಿ ಚಳಿ ಅಂತ ಅಂತ ಅನ್ಕೊಂಡು ಅಲ್ಲ ಮೀನ ಅಷ್ಟು ಬಾಯಿ ಬಡ್ಕೊಂಡವ್ ನಾನೇ ಹೋಗಣ ಅಂತೇಳಿ. ಸಾಲಿ 4 ದಿನ ಇತ್ತು ಕೃಷಿ ಮೇಳ, ಇವತ್ತಿ ಮುಗ್ದೆ ಹೋಯ್ತು ನೋಡೋದು, ನೋಡು ಮುಗ್ದೆ ಹೋಯ್ತು ಇವತ್ತಿಗೆ. ಅದೇ ಇವತ್ತುವೇ ಇರುವೆ ಹೋಗರಂತೆ ಅಂತ ಅಂತ ಅಂದ್ರು. ನಾನು ಎಲ್ಲ ಚಳಿ ತಡೆಯಕ್ಕಾಗದಲ್ಲ, ಬೆಂಗಳೂರಲ್ಲಿ ನಮ್ಮೂರ್ಗಿಂತ ಸ್ವಲ್ಪ ಜಾಸ್ತಿ ಚಳಿ, ಅದು ಏನೋ ಸಮುದ್ರ ಮಟ್ಟ ಅಂತ ಅಂತ ಅಂತಾರಲ್ಲ, ಅದ್ರಕ್ಕಿಂತಲೂ ಭಾರಿ ಎತ್ತರದಲ್ಲೈತಂತದ್ ಬೆಂಗಳೂರು ಎತ್ತರದಲ್ಲಿರೋ ಪ್ರದೇಶದಲ್ಲಿ ಜಾಸ್ತಿ ಚಳಿ ಆಯ್ತದಂತೆ. ಎತ್ತರ ಪ್ರದೇಶದಲ್ಲಿ ತಗ್ಗಿನ ಪ್ರದೇಶದಲ್ಲಿ ಜಾಸ್ತಿ ಆಗಲ್ಲ. ಅಲ್ಲ ನಾನು ಅನ್ಕೊಳ್ಳೋದು ತಗ್ಗಿನ ಪ್ರದೇಶದಾಗೆ ಚಳಿ ಜಾಸ್ತಿ ಆಗ್ಬೇಕಲ್ವಾ ಅಂತ ಅನ್ಕೋತೀವಿ. ಅದು ಏನು ಅಂತ ಅಂದ್ರೆ ಈ ಸಮುದ್ರ ಮಟ್ಟ ಅಂತ ಒಂದೈತ್ ನೋಡು, ಅದು ಇಡೀ ವಿಶ್ವದಲ್ಲಿ ಒಂದೇ ಮಟ್ಟದಲ್ಲಿ ಇರ್ತದೆ, ಅದನ್ನ ಮೇರಕ್ಕೆ ಏರಕ್ಕಿಲ್ಲ ಕೆಳಗಡೆ ಇಳಿಯೋದಿಲ್ಲ, ಆಯ್ತಾ, ಸಮುದ್ರ ಮಟ್ಟ ಅಂತ ಹೇಳಿ ಕರಿತೀವಲ್ಲ. ನೀನ್ ಮಂಗಳೂರ್ಗ ಹೋಗು, ನೀನ್ ರಾತ್ರಿ ಬೆಳಗ್ಗೆಲ್ಲ ಬೇರೋದೆ ಸೆಕೆ ಸೆಕೆ ಸೆಕೆ, ಯಾಕೆ ಹೇಳು, ಸಮುದ್ರ ಮಟ್ಟದಲ್ಲೇ ಐತದ, ಅಲ್ಲಿ ಹೀಟು ಜಾಸ್ತಿ ಇರ್ತದೆ. ಹೀಟು ಅಂತ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಇರ್ತದೆ, ಎತ್ತರಕ್ಕೆ ಹೋಯ್ತಾ ಕಡಿಮೆ ಆಯ್ತದೆ, ಶೀತ ಜಾಸ್ತಿ ಆಯ್ತದೆ. ಈಗ ನಾವೇನ್ ಅನ್ಕೋತೀವಿ, ಎತ್ತರಕ್ಕೆ ಹೋದಂಗೆ ಮೇಲ್ಗಡೆ ಇರ್ತೀವಿ, ಸೂರ್ಯಂಗ್ ಬಾರಿ ಹತ್ರ ಆಗ್ತೀವಿ, ಜಾಸ್ತಿ ಆಗ್ಬೇಕು ಅಂತ ಹಂಗಲ್ಲ ಶಂಕರಣ. ಅದೇ ಬೇರೆ ತರ, ಸಮುದ್ರ ಮಟ್ಟದಲ್ಲಿ ಜಾಸ್ತಿ ಇರ್ತದೆ, ಮೇಲೆ ಚಳಿ ಜಾಸ್ತಿ ಆಗುತ್ತೆ, ಥಂಡಿ ವಾತಾವರಣ ಹೆಚ್ಚಿಗೆ ಆಯ್ತದೆ ಅಂತೀಯ, ಹೆಚ್ಚಿಗೆ ಆಯ್ತದೆ. ನಿನ್ ಬೇಕಾರೆ ಈ ಮುಳ್ಳಯ್ಯನಗಿರಿಲ್ಲ ಅಥವಾ ಇನ್ಯಾವ್ದಾರ ಒಂದು ಗುಡ್ಡಕ್ಕೆ ಹೋಗು, ನಿನ್ ರಾತ್ರಿ ಕಳೆದ್ಬಿಡು ನೋಡ್ತೀನಿ, ನಿನಗೆ ಎರಡಿಲ್ದ್ರ ನಾಲ್ಕು ಕಂಬಳಿ ಕೊಡ್ತೀನಿ, ಆದ್ರೂ ತಡಿಯಕ್ಕಲ್ಲ ಚಳಿಯ ಹಾಕಲ್ಲ ಈ ಕೈ ಅಲ್ವಾ, ನಡ್ಕ ನಡ್ಕ ನಡ್ಕ ಹತ್ಕೊಂಡ್ಬಿಡ್ತದೆ, ನಡ್ಕ ಹತ್ಕೊಂಡು ಮಡ್ಸಕ್ಕಲ್ಲ, ಮಡ್ಸಕ್ಕಲ್ಲ ಒಂಥರ ಬೆಂಡ್ ಬಂದಂಗ ಆಗ್ಬಿಟ್ಟಿರ್ತವೆ, ಯಾರೋ ಒಂಚೂರ್ ತರಗ ಸಿಕ್ಕಿದ್ರೆ ಸಾಕು ಹೋಗ್ಬಿಟ್ಟು ಆಗ್ಬಿಡ್ತದೆ. ಹಿಂಗೆ ಎತ್ತರ ಪ್ರದೇಶದಲ್ಲಿ ಶೀತ ಅನ್ನೋದು ಜಾಸ್ತಿ ಇರ್ತದೆ, ಉಷ್ಣಾಂಶ ಬಾರಿ ಕಡಿಮೆ ಇರ್ತದೆ. ಅದಕ್ಕೆ ಬಸಿ ಕಷಾಯ ಕಾಫಿ ಎಲ್ಲ ಈ ಟೈಮ್ ಅಲ್ಲೇ ಜಾಸ್ತಿ ಕುಡಿತೀವಿ ನೋಡು. ಕಷಾಯ ಅನ್ನೋತ್ತಿಗೆ ಮಿನಕ ಅಣ್ಣ ಈಗ ನೋಡು ಶೀತನೇ ಹೋಯ್ತಾ ಇಲ್ಲ, ಶೀತನೆ ಹೋಯ್ತಿಲ್ಲ ಅಂತಾನೆ, ಅದು 24/7 ಆಗ್ಬಿಟ್ಟದ ನಂಗೆ. ಹಂಗಾಗಿ ಬಸಿ ಯಾವ್ದಾರ ಒಂದು ಕಷಾಯ ಆಮೇಲಿಂದ ಮಾಡ್ಕೊಡುವಂತೆ. ನೀನ್ ಯಾಕೆ ಗೊರಗೊರ ಅಂತಿದ್ಯಲ್ಲ ಶಂಕರಣ್ಣ? ಅದು ನೋಡು ವಾತಾವರಣನೇ ಹಂಗಾಗ್ಬಿಟ್ಟೈತೆ. ಈ ಚಳಿನಾಗೆ ಸ್ವಲ್ಪ ಬೆಳಗಿನ ಹೊತ್ತು ಎದ್ದು ಆ ಕಡೆಗೆ ಕಡೆಗೆ ತೋಟ ಕಡೆಗೆ ಹೋಯ್ತಿನ, ಯಾ ನಮ್ಮನೆಯವರು ಹೇಳ್ತಾರೆ ಟುಪ್ಪಿ ಗಿಪ್ಪಿ ಹಾಕಂತ ಹೇಳಿ ಅಂತವ, 4 ಕೆಜೆ ನಡೆಯದೇ ತಡ, ನಿನಗೆ ಅಭ್ಯಾಸ ಇಲ್ಲವಲ್ಲ, ಸೆಕೆ ಕಿತ್ಕೊಂಡ್ಬಿಡ್ತದೆ. ಹಂಗಾಗಿ ಈಗ ಶುರುವಾಗಿರೋದಲ್ವ ಚಳಿ, ಹಂಗಾಗಿ ಹೊಸಿ ನಾನು ಅದಕ್ಕೆ ಹೊಂದ್ಕೊಂಡಿಲ್ವಲ್ಲ. ಏನ್ ವಾತಾವರಣಕ್ಕೆ ಹಂಗಾಯ್ತೋ ಇಲ್ಲ ನನ್ ಸವಾಸ್ ಮಾಡಿ ಹಿಂಗಾಯ್ತೋ ಗೊತ್ತಿಲ್ಲ ನಿಮಗೆ, ಅಲ್ಲ ಎರಡುವೆ. ಯಾಕೆಂತಂದ್ರೆ ವಾತಾವರಣ ಹಂಗೈತೆ, ಸ್ವಲ್ಪ ಜೊತೆಲ್ಲ ಇರ್ತೀನ. ಹಂಗಾಗಿ ಈಗ ನವೆಂಬರ್ ಅಲ್ವಾ ಅಣ್ಣಯ್ಯ, ಡಿಸೆಂಬರ್ ಬಂದು ಹೊಸಿ ಜಾಸ್ತಿ ಚಳಿ ಆಗ್ಬೇಕು ಸಂಕ್ರಣಂಗೆ ನೋಡು. ಈಗ ನೋಡು ಅಣ್ಣಯ್ಯ, ಆಗ್ಲೇ ಮೀನಾಕ ಹೇಳ್ತಾ ಇದ್ಲು ಬಿಟ್ಟೋಗ್ಬಿಟ್ರಿ ಬಿಟ್ಟೋಗ್ಬಿಟ್ರಿ ಕೃಷಿ ಮೇಳಕ್ಕೆ ನಮ್ಮವ ಅಂತ ಹೇಳಿ ಅಂತವ, 4 ದಿನ ಇದ್ದಿದ್ದು ಕೃಷಿ ಮೇಳವ ನೀನು ಉಪಯೋಗ ಮಾಡ್ಕೊಳ್ದನಯ್ಯ, ಇಲ್ಲಿ ಬಂದ್ಬಿಟ್ಟು ಈಗ ನಿನ್ಗೆ ಗೋಳಿಸ್ಕತಾ ಇದೆಯಲ್ಲ ನಮ್ಮವ, ಏನ್ ಹೇಳ್ಬೇಕು ನೋಡ ಅಂತ ಹೇಳಿ. ಇಬ್ರು ತಿಳ್ಕೊಂಡಿದಿರಲ್ಲಪ್ಪ ಹೊಸಿ, ನನಗೂ ಹೇಳಿದ್ರ ಆಯ್ತಪ್ಪ, ನಾನು ಅದು ಅನುಸರಿಸ್ತೀನಿ. ಅಲ್ಲ ಅನುಸರಿಸೋದ್ ಏನಲ್ಲ, ಇತ್ತೀಚೆಗೆ ಏನೇನು ಹೊಸ ಹೊಸ ತಾಂತ್ರಿಕತೆಗಳೆಲ್ಲ ಬಂದಿತ್ತು ಅದನ್ನ ಹೆಚ್ಚಿಗೆ ಅಲ್ಲಿ ಪ್ರದರ್ಶನ ಮಾಡಿದ್ರು, ಮತ್ತೆ ಒಳ್ಳೊಳ್ಳೆ ತಳಿಗಳು ಒಳ್ಳೊಳ್ಳೆ ಇಳುವರಿ ಬರಂತವು ಹೊಸ ಹೊಸ ತಳಿಗಳು ಅಂತವನ್ನೆಲ್ಲ ಇಟ್ಟಿದ್ರು, ಹೊಸಿ ಅನುಕೂಲ ಆಗೋದು ಬಂದು ನೋಡ್ಕೊಂಡಿದ್ರೆ ಅಣ್ಣಯ್ಯ ಇವಳಿಗೆ ಹಂಗ್ ಹೇಳಿದ್ರೆ ಸರಿ ಹೋಗಲ್ಲ, ಈಗೇನ ಇದು ಆಗೋಗೋದು ಆಗೋಯ್ತು ಆಯ್ತಾ, ಇನ್ನೂ ಐತೆ ತಲೆ ಕೆಡಿಸ್ಕೋಬೇಡ, ಇನ್ನು ಮುಂದಿನ ತಿಂಗಳಾಗೆ ಇನ್ನೂ ಒಂದು ಕೃಷಿ ಮೇಳ ಐತೆ, ಅದು 3 ದಿನ ಇರ್ತದೆ, ಅದು ಮಂಡ್ಯದಲ್ಲಿ ಅಂತ ಕಾಣ್ತದೆ ಅಲ್ವಾ ಅಣ್ಣಯ್ಯ. ಕೃಷಿ ಮೇಳ ಅಂತ ಅಂದ್ರೆ ಶಂಕರಣ್ಣ, ಅದು ಕೃಷಿಕರಿಗಾಗ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕಾಗ್ಲಿ ಒಂಥರ ಹಬ್ಬ ಇದ್ದಂಗ. ಈಗ ಹಬ್ಬಕ್ಕೆ ನಾವು ಹೋಗದಂಗ ಇರ್ತೀವ, ಮಾಡ್ದಂಗ ಇರ್ತೀವ, ಮಾಡ್ಲಿಲ್ಲ ಹೋಗ್ಲಿಲ್ಲ ಅಂತ ಅಂದ್ರೆ ಲಾಸ್ ಆಗೋದು ಯಾರಿಗೆ? ನಮ್ಗೆ ಲಾಸ್ ಆಗೋದು ಆಯ್ತಾ. ನಾನಂತೂ ನೋಡು ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಯ್ತು, 25 ವರ್ಷಕ್ಕಿಂತ ಮೊದ್ಲೇ ಗುದ್ದಲ ಹಿಡ್ದಂದ ನಾನು, ಗೊತ್ತಾಗಿದ್ದು 25 ವರ್ಷದಿಂದ. 25 ವರ್ಷದಲ್ಲೇ ಎಲ್ಲಾರು ಬಂದು ಒಂದು ಕೃಷಿ ಮೇಳ ನಡೀತೈತೆ ಅಂತ, ಅದು ಒಂಥರ ಚೆನ್ನಾಗಿತ್ತು ಶಂಕರಣ. ಮೊದ್ಲೆಲ್ಲವ ಜಿಲ್ಲಾ ಮಟ್ಟದಲ್ಲೇ ಮಾಡ್ಬಿಡೋರು, ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತಾವ ಅಲ್ಲೇ ಮಾಡ್ಬಿಡೋರು. ಅದ್ ಯಾಕೆ ನಿಲ್ಸಿದ್ರ ಗೊತ್ತಿಲ್ಲ ನಂಗಂತೂ. ಯಾಕೆ ಅಂತ ಅಂದ್ರೆ ಒಂದು ಸಣ್ಣ ಮೇಳ ಅಂತ ಅಂದ್ರು ನಿನಗೆ ಸಿಕ್ಕಾಪಟ್ಟೆ ಅಲ್ಲಿ ಮಾಹಿತಿ ಸಿಗ್ತದೆ, ಹೊಸ ಹೊಸದಾಗಿ ಬಂದಿರೋ ಅಂತ ಮಿಷಿನ್ಗಳು, ಬಹಳ ಮುಖ್ಯವಾಗಿ ಹೊಸದಾಗಿ ಬಂದಿರೋ ತಳಿಗಳು. ನಾವು ತಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಶಂಕರಣ್ಣ. ಯಾಕೆ ಅಂತ ಅಂತಂದ್ರೆ ಒಂದ್ ವರ್ಷದಲ್ಲಿ 3-4 ತಳಿ ಬಂದ್ಬಿಡ್ತಾವೆ, ಒಂದ್ರಲ್ಲಯ ಭತ್ತದಲ್ಲೇ ಬರ್ತವೆ, ರಾಗಿಲಿ ಬರ್ತವೆ, ಆಮೇಲೆ ಈಗೆಲ್ಲವ ಒಂಥರ ಪ್ರಪಂಚ ಬದಲಾಯ್ತೈತೆ. ಆ ಬದಲಾಗಿರೋದಕ್ಕೆ ನಾವು ಹೊಂದ್ಕೋಬೇಕು ಅಂತ ಅಂದ್ರೆ ಇವೆಲ್ಲ ಗೊತ್ತಿರಬೇಕು. ಮೊನ್ನೆ ಒಬ್ರು ಸಿಕ್ಕಿದ್ರು ಶಂಕರಣ್ಣ, ಹಿಂಗೆ ಮಾತಾಡುವಾಗ ಹೇಳಿದ್ರು, ಈಗ ಈ ಸುಗರ್ ಪಗರು ಬಂದಿರ್ತದ ನೋಡು, ಅವ್ರಿಗೆಲ್ಲವ ಅನ್ನ ಜಾಸ್ತಿ ತಿನ್ಬೇಡಿ, ಅನ್ನ ಜಾಸ್ತಿ ತಿನ್ಬೇಡಿ, ಚಪಾತಿ ತಿನ್ನಿ, ಇಲ್ಲ ಅಂತ ಬರೀ ತರಕಾರಿ ತಿನ್ನಿ ಕುಡೀರಿ. ನೋಡು ಶಂಕರಣ್ಣ, ಯಾರು ಏನೇ ಕೊಡ್ಲಿ ಏನೇ ಇದ್ ಮಾಡ್ಲಿ, ನನಗ್ ಮಾತ್ರ ಹೆಂಗೆ ಅಂತ ಅಂದ್ರೆ ಅನ್ನ ಉಣ್ಲಿಲ್ಲ ಅಂತ ಅಂದ್ರೆ ನೆಮ್ಮದಿ ಹಾಕಲ್ಲ, ಉಂಡಂಗ ಹಾಕಲ್ಲ, ಉಂಡಂಗೆ ಹಾಕಲ್ಲ, ಉಂಡಿದ್ ಕರಗಲ್ಲ. ಮೊಸರನ್ನ ತಿನ್ಲಿ ಅಂದ್ರೆ ಊಟ ಮಾಡ್ದಂಗೆ ಆಗಲ್ಲ. ಈಗ ಅದು ಬರೀ ನನಗೆ ಮೀನಕ್ಕಂಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರ್ತದೆ. ಈಗ ಊಟ ಅಂತ ಅಂದ್ರೆ ಏನಪ್ಪ, ಅನ್ನ ಅನ್ನ, ಅನ್ನಕ್ಕೆ ಒಂದು ಅನ್ವರ್ತನಾಮ ಊಟ, ಊಟ ಅನ್ನ ಎರಡು ಒಂದು ಒಂದೇ ಆಯ್ತಾ. ನಿನಗೆ ಅನ್ನನೇ ಕೊಡ್ದನೆ, ಬರೀ ತರಕಾರಿ ಕೊಟ್ಟು ಪಲ್ಯ ಕೊಟ್ಟು ಚಪಾತಿ ಕೊಟ್ಟು ಅಂತ ಅಂದ್ರೆ ಮುದ್ದನು ಬೇಕು ಶಂಕರಣ, ಜನಕ್ಕೆ ಮುದ್ದಿಲ್ಲ ಅಂತ ಅಂತಂದ್ರೆ ಅವ್ರಿಗೂ ಊಟ ಮಾಡ್ದಂಗ ಆಗ್ತಾ. ಮುದ್ದೆನೂ ಕೂಡ ಬೇಕು, ಅನ್ನ ಇಲ್ದನೆಯ ಊಟ ಅನ್ನೋದು ಅಷ್ಟು ಅದು ಕಂಪ್ಲೀಟ್ ಆಗಲ್ಲ, ಕಂಪ್ಲೀಟ್ ಆಗಲ್ಲ, ಉಂಡಂಗ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಡಾಕ್ಟರ್ ಗಳೆಲ್ಲ ಹೇಳ್ಬಿಡ್ತಾರ, ಶುಗರ್ ಪಗರ್ ಇದ್ದವ್ರಿಗೆ ತಿನ್ಬೇಡಿ ಅಂತ ಅಂತ ಅಂತ ಅನ್ಕೋತಾರ ಅಂತ ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಅದು ಜಾಸ್ತಿ ಆಯ್ತು ಪಾಸ್ತಿ ಆಯ್ತು ಹಂಗೆ ಹಂಗೆ ಅಂತೇಳಿ ಕಂಪ್ಲೇಂಟ್ ಎಲ್ಲ ಬರ್ತಾ ಇರ್ತವೆ. ನೋಡು ಈ ಶುಗರ್ ಬಂದಿರೋರ್ಗೆ ಈ ಅನ್ನ ತಿನ್ನಕ್ಕೋಸ್ಕರ ಅದಕ್ಕೆ ಒಂದ್ ತಳಿ ಕಂಡಿಡಿದವರಂತೆ. ಅಂದ್ರೆ ಯಾರಿಗೆ ಶುಗರ್ ಪೇಷಂಟ್ ಇರ್ತಾರೆ ಅಂತವ್ರು ಬಳಸಬಹುದು ಅಂತ ಅಂತಾರೋ ಅಂತಾರೋ ಬಳಸಬಹುದು ಅಂತ ಹೇಳ್ಬಿಟ್ಟು ಬಳಸಬಹುದು ಅಂತ ಅಂದ್ರೆ ಶಂಕರಣ್ಣ ಇನ್ನೇನು ಇಲ್ಲ. ಈಗ ಈ ಅನ್ನ ತಿನ್ಬಿಟ್ರೆ ಅದ ಕಂಡಿಡಿದ್ರು ಹೊಸ ಅನ್ನ ತಿನ್ಬಿಟ್ರೆ ತಳಿ ಕಂಡಿಡಿದವ್ರಲ್ಲ ಅದ್ ತಿನ್ಬಿಟ್ರೆ ಶುಗರ್ ಜಾಸ್ತಿ ಆಗ್ತಿಲ್ಲ ಅವ್ರಿಗೆ. ಈ ನೀನ್ ಮುದ್ದೆ ತಿಂದಾಗ ಚಪಾತಿ ತಿಂದಾಗ ಎಷ್ಟು ಜಾಸ್ತಿ ಆಯ್ತು ಕಡಿಮೆ ಪ್ರಮಾಣದಲ್ಲಿ ಅದು ಏನು ಇಲ್ಲ ಅದು ಶಂಕರಣ್ಣ ಸಿಂಪಲ್ ಅದು ಈ ವಿಜ್ಞಾನವ ಏನೇನೋ ಮಾಡ್ಕೊಂಡು ಅದ್ ಹೇಳಿದಾಗ ಅರ್ಥ ಆಗ್ತಿಲ್ಲ. ಈಗ ನೋಡು ಅನ್ನ ತಿಂದಾಗ ಮುದ್ದೆ ತಿಂದಾಗ ಇರಾ ಅಂತವ ಅಥವಾ ಬಿಡುಗಡೆ ಆಗ್ತಕ್ಕಂತಹ ನಮ್ಮ ಮೈಯ ಸಿ ಅಂಶ ಗ್ಲೂಕೋಸ್ ಅಂತ ಅಂತೀವಲ್ಲ ನೋಡು ನಾವ್ ಏನೇ ತಿಂದ್ರು ಅಂತಿಮವಾಗಿ ಅದು ಪರಿವರ್ತನೆ ಆಗೋದು ಹೆಂಗೆ ಅಂತ ಅಂತಂದ್ರೆ ಗ್ಲೂಕೋಸ್ ಆಗಿ ಪರಿವರ್ತನೆ ಸಕ್ಕರೆ ಅಂಶ ಆಯ್ತದೆ. ಆ ಸಕ್ಕರೆ ಅಂಶ ನಮ್ಗೆ ತನು ಕೊಡೋದು ನಮ್ಗೆ ಶಕ್ತಿ ನಮ್ಗೆ ಎದ್ದು ಓಡಾಡಕ್ಕೆ ಮಾಡೋದಕ್ಕೆಲ್ಲ ತಾಕತ್ ಕೊಡ ಅಂತದ್ದು ಆ ಸಕ್ಕರೆ ಅಂಶನೇ. ಈ ನೋಡು ಕೆಲವರು ತುಂಬಾ ಸುಸ್ತಾದಾಗ ಆಸ್ಪತ್ರೆಗೆ ಹೋದ್ರೆ ಗ್ಲೂಕೋಸ್ ಆ ಗ್ಲೂಕೋಸ್ ಏನ್ ಹಾಕ್ತಾರೋ ಅದೇ ಫಾರಂಗೆ ಈ ನಾವು ತಿನ್ನ ಅಂತ ಅನ್ನ ಆಹಾರ ಎಲ್ಲವೂ ಪರಿವರ್ತನೆ ಆಗುದು ಅದು ನಮಗೆ ಶಕ್ತಿ ಕೊಡ್ತದೆ. ನಿನಗೆ ಗ್ಲೂಕೋಸ್ ಹಾಕಿದ ತಕ್ಷಣ ಹೆಂಗ್ ಪಟಕ್ ನಿಂತ್ಕೊತಾನೆ ಅಂತ ಅಂತ ಈ ಕಾರಣಕ್ಕೆ ಈಗ ಅವನು ಅನ್ನ ಉಂಡ್ರೆ ಮುದ್ದೆ ಉಂಡ್ರೆ ಅದು ಮೊದಲು ಊಟ ಮಾಡ್ಬೇಕು ಊಟ ಆದ್ಮೇಲೆ ಅದೆಲ್ಲವೂ ಕರಗ್ಬೇಕು ಕರಗಿ ಕೊನೆಗದು ಅಂತ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಯ್ತದೆ. ಬಟ್ ಇದು ಹಂಗಲ್ಲ ನೇರವಾಗಿ ಆ ಡಬ್ದಲ್ಲಿ ಇರ್ತದೆ ಆ ಡಬ್ದಲ್ಲಿ ನಮ್ ಬಾಡಿಗೆ ಕೊಟ್ಬಿಡ್ತಾರೆ ರಕ್ತಕ್ಕೆ ಕೊಟ್ಬಿಡ್ತಾರೆ ಡೈರೆಕ್ಟ್ ಆಗಿ ನರ ಹಿಡ್ಕೊಂಡು ಚುಚ್ಚಿದ್ರು ಅಂತ ಅಂದ್ರೆ ಅಲ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತದಲ್ಲ ಹಂಗಾಗಿ ಅದ್ ತಗೊಂಡವ್ರು ಪಟಕ್ನೆ ನಿಂತ್ಕೊಳ್ಳೋದು ಹಿಂಗೆ ಆಯ್ತದಲ್ಲ ಅದು ಅದಕ್ಕೋಸ್ಕರ ಈ ಅನ್ನದ್ದು ಐತಲ್ಲ ಇದು ಸ್ವಲ್ಪ ಬೇಗ ಆಗ್ಬಿಡುತ್ತೆ. ಮುದ್ದೆ ತಿಂದಾಗ ಆಗೋದಕ್ಕಿಂತಲೂ ಅನ್ನ ತಿಂದಾಗ ಬೇಗ ಆಗುತ್ತೆ. ಆಮೇಲೆ ನಾವ್ ಎಷ್ಟು ತಿಂದಿರ್ತೀವೋ ಅಷ್ಟು ಒಂದೇ ಸರಿ ಆಗ್ಬಿಡ್ತದೆ ಒಟ್ಟಿಗೆ ಕರಗ್ತದೆ ಅಂತವ ಕರಗ್ತದೆ. ರಾಗಿಲ್ ಏನಾಯ್ತದೆ ರಾಗಿಲ್ ನೋಡು ಸಿಪ್ಪೆ ಇರ್ತದೆ ರಾಗಿಲ್ ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಇರ್ತದೆ ಆ ಸಿಪ್ಪೆ ತೆಗೆದಂತ ನೀನು ಮಿಲ್ ಮಾಡಕ್ ಆಗ್ತಿಲ್ಲ ರಾಗಿ ಅದಿದ್ದೇ ಇರ್ತದಲ್ಲ ಹಂಗಾಗಿ ಅದ್ ಇರೋದ್ರಿಂದ ಕರಗಕ್ಕೆ ಸ್ವಲ್ಪ ಟೈಮ್ ತಗತ್ತೆ. ಒಂದೇ ಸರಿ ಶುಗರ್ ಅಂಶ ಜಾಸ್ತಿ ಆಗ್ತಿಲ್ಲ ಅನ್ನ ತಿನ್ಬಿಟ್ರೆ ಒಂದೇ ಸರಿ ಜಾಸ್ತಿ ಆಗ್ಬಿಡ್ತದೆ ಜಾಸ್ತಿ ಆಗ್ಬಿಟ್ರೆ ಅದ್ರಲ್ಲೂ ಈಗೆಲ್ಲ ಪಾಲಿಸ್ನಕ್ಕಿನ ತಿನ್ನದ ಎಲ್ಲ ಬೆಳಗ್ಗೆ ಇರ್ಬೇಕು ಅನ್ನ ತಿಂತಾರೆ ಈ ತರ ಆಗ್ಬಿಡ್ತದೆ. ಈಗ ಅದು ಹಂಗಾಗದಂಗೆ ನಿಧಾನಕ್ಕೆ ಅದು ಸಕ್ಕರೆ ಆಗಿ ಪರಿವರ್ತನೆ ಆಗ್ಬೇಕು. ಆ ತರದ ಭತ್ತವ ಕಂಡಿಡಿದವ್ರೆ ಇದು ನೋಡು ಇದು ಈ ಭತ್ತ ಇದ್ರಲ್ಲಿ ಅಕ್ಕಿ ಮಾಡ್ಕೊಂಡು ಮಾರಾಟ ಮಾಡಕ್ ಹೋದ್ರೆ ಈ ತುಂಬಾ ಜನಕ್ಕೆ ಬೇಕಾಗುತ್ತೆ. ಇವತ್ತೇನ್ ಬಿಡು ಒಂದು 30% ಗಿಂತಲೂ ಜಾಸ್ತಿ ಶುಗರ್ನರ್ ಅವ್ರೆ ಪ್ರತಿ ಮನೆಯಲ್ಲೂ ಇದ್ದೇ ಇರ್ತಾರೆ. ಈಗ ಅವ್ರಿಗೆ ಹಿಂಗ್ ಬಂದೈತೆ ಅಂತ ಹೇಳ್ಬಿಟ್ರೆ ಸಾಕು ನನಗೋ ಬೇಕು ಅಂತ ಹುಡುಕೊಂಡು. ಆದ್ರೆ ಈ ತರದವು ಹೊಸ ಹೊಸ ತಳಿಗಳಿರ್ತವೆ ಹೊಸ ಹೊಸ ಟೆಕ್ನಾಲಜಿ ಬಂದಿರ್ತವೆ ಇವೆಲ್ಲಾನು ತಿಳ್ಕೊಬೇಕು ಅಂತ ಅಂತ ಅಂದ್ರೆ ಮನೆಗೆ ಮನೆ ಬಾಗ್ಲಿಗೆ ಬಂದು ಯಾರು ಹೇಳ್ತಾರಪ್ಪ ಇದ್ ಬಂದೈತೆ ಇದ್ ಹಾಕಿ ಬಿತ್ತಿ ಬೆಳರಿ ಅಂತ ಹೇಳ್ತಾರೆ ಹೇಳಕ್ಲ ಅದೇ ನೀನ್ ಅಲ್ಗೋದ್ರೆ ತಿಳ್ಕೊಬರ್ಬೋದು ನೀನ್ ಕೇಳೋದೇ ಬೇಡ ಅವ್ರೇ ಬಂದು ಹೇಳ್ತಾರೆ ನೋಡಿ ಹಿಂಗಲ್ಲಿ ಈ ತರ ಕೀ ತರ ಇದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಇದು ಇಂಥದ್ದು ಅಂತ ಹೇಳ್ತಾರ. ನಿನಗೆ ಬೇಕಾಗಿರೋ ಅಂತದ್ ಇಟ್ಕ ತಲೆಯಲ್ಲಿ ಬೇಕಾಗಿರೋ ಅಂತ ತಗ ಬ್ಯಾಡ್ರೆ ಇದ್ದಿದ್ ಬಿಡು. ಈಗ ಅವ್ರು ಯಾವ್ದೋ ಬಂದ್ಬಿಟ್ಟು ಸೇಬ್ ಬೆಳೆಯೋದಂಗೆ ದ್ರಾಕ್ಷಿ ಬೆಳೆಯೋದಂಗೆ ಅಂತ ಅಂತ ಅಂದ್ರೆ ನಾವು ಮಾಡಕ್ ಆಗಲ್ಲ ಅದು ಬೇಡ ನಮ್ಗೆ ಕೇಳಿ ತಿಳ್ಕೊಂಡ್ರಣ ಹಿಂಗಿಂಗೆ ಈ ತರ ಕೀ ತರ ಅಂತ ನಮ್ಗೇನ್ ಬೇಕು. ಈಗ ನಾವೇನ್ ಬೆಳಿತೀವಿ ಜೋಳ ಬೆಳಿತೀವಿ ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ಆಲೂಗಡ್ಡೆ ಬೆಳಿತೀವಿ ತರಕಾರಿಗಳು ನಾಲ್ಕು ಕಾಫಿ ಗಿಡ ಹಾಕೊಂಡಿದೀವಿ ಆಯ್ತಾ ಹಾ ಶುಂಠಿ ಬೆಳಿತೀವಿ ತರಕಾರಿ ಬೆಳ್ಕೋತೀವಿ ತೆಂಗ್ ಬೆಳ್ಕೋತೀವಿ ಇನ್ನ ಹೇಳದೇ ಇದ್ರು ಕೇಳದೇ ಇದ್ರು ಎಲ್ಲರೂ ಅಡಕೆ ಗಿಡ ಅಂತೂ ಹಾಕೊಂಡಿದೀವ ಇದ್ದೇ ಇರ್ತದ. ಇವು ಬೆಳೆಯಕ್ಕೆ ಮಾಡಕ್ಕೆ ಏನ್ ಬೇಕು ಯಾವ ತರ ಅವೆ ಅಂತ ಅಂತ ಅನ್ಕೊಂಡು ಇಂಥವನ್ನ ನಾವು ತಿಳ್ಕೊಳಕ್ಕೋಸ್ಕರ ಕೃಷಿ ಮೇಳಕ್ ಹೋಗ್ಬೇಕು ಖಂಡಿತ. ಸಂಕ್ರಣ ಈ ಅಣ್ಣಯ್ಯ ಹೇಳ್ದಂಗೆ ಈಗ ಕಣ್ ಮುಂದೆ ಈ ಹೊಸ ತಳಿ ಹೇಳ್ತಲ್ಲಪ್ಪ ಅದನ್ ಕೈಯಲ್ಲಿ ಮುಟ್ ನೋಡ್ಬೋದಾ ಹೊಸಿ ತಿಂದು ನೋಡ್ಬೋದಾ ಅದ್ರಲ್ಲಿ ಏನಾದ್ರು ಮೌಲ್ಯವರ್ಧನೆ ಅಂತ ಏನಾದ್ರೂ ಕಂಡಿಡ್ದೇ ಇರ್ತಾರೆ ಮಾಡೋದಂಗೆ ಅದೆಲ್ಲ ಅದನ್ನೆಲ್ಲ ತಿಳ್ಕೋಬಹುದಾ ಎಷ್ಟ್ ಚಂದ ಕನಿಸ್ತದೆ. ನಾನು ಮಿಸ್ ಮಾಡ್ಕೊಬಿಟ್ನಪ್ಪ ಇಲ್ಲ ಅದು ನಿಂದು ತಪ್ಪೋದು ಓಲಿ ಬಿಡು. ಆಮೇಲೆ ಆಗ್ಲೇ ಅಣ್ಣ ಒಂದ್ ಮಾತಂದ ಏನು ಅಂತಂದ್ರೆ ಮೊದ್ಲು ಜಿಲ್ಲಾ ಮಟ್ಟದಲ್ಲೇ ಕೃಷಿ ಮೇಳಗಳು ನಡೆಯೋದು ಈಗ ಹೌದು ಈಗ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ ಹೋಗಿ ಬರೋದೆಲ್ಲ ತೊಂದ್ರೆ ಇತ್ತೀಚೆಗೆ ಯಾಕೆ ಅವ್ರು ನಿಲ್ಸಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳಿ ಅಂತ ಅದಕ್ಕೆ ಪೂರಕವಾಗಿ ಅಣ್ಣ ಈ ಸಾಮಾನ್ಯ ದೊಡ್ಡ ದೊಡ್ಡ ಸಂತಗಳಿಗೆಲ್ಲ ಹೋಗ್ಬಿಟ್ರೆ ನಮಗೂ ಗೊತ್ತಿಲ್ದೇ ಇರೋಂಥವು ಸುಮಾರು ಇರ್ತಾವಲ್ಲಿ. ಈಗ ಹೊಸ ಹೊಸ ಪದಾರ್ಥಗಳೆಲ್ಲ ಬಂದಿರ್ತವೆ ನಾವು ನೋಡಿರಕ್ಕಿಲ್ಲ ಕೇಳಿರಕ್ಕಿಲ್ಲ ಸಾಧ್ಯವಾದಷ್ಟು ಸ್ವಲ್ಪ ನಾವು ಸಂತೆಗಳಿಗೂ ಸಿಹಿ ಹೋಗಿ ಬರೋದ ಅಭ್ಯಾಸ ಇಟ್ಕೋಬೇಕು ಅಣ್ಣ. ಹೋಗ್ಬೇಕು ಹೋಗ್ಬೇಕು ಸಂತೆ ಆಗ್ಬೋದು ಬೇರೆ ಬೇರೆ ತರದ ಮಾರ್ಕೆಟ್ ಆಗ್ಬೋದು ಹೌದು ಹೋಗ್ಬೇಕು ತಿಳ್ಕೋಬೇಕು ನೋಡ್ಬೇಕು ಏನೇನು ಹೊಸ ಬಂದವೆ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಅದ ತಂದ್ಬಿಟ್ಟು ನಮ್ ಜಮೀನಲ್ಲಿ ಮಾಡ್ಬೇಕು. ಈ ತರ ಇದ್ರೆ ನಾವೊಂಥರ ಆಗಾಗೆ ಆಗಾಗೆ ಅಪ್ಡೇಟ್ ಆಗ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಮೀನಕ್ಕಾಗೋಳಂಗೆ ಆ ತರ ಮಾಡ್ತಾ ಮಾಡ್ಕೋಬಹುದು. ನೋಡು ಈಗ ಮೊನ್ನೆ ಇನ್ನೊಂದು ಕೇಳಿದೆ ನಾನು ವಿಷಯವ, ಒಂದು ಕೋಳಿ ಐತಂತೆ, ಅದ್ರ ಒಂದು ಹೊಸ ತರದ ತಳಿ ಕೋಳಿ ಅದು. ಆ ಕೋಳಿಯ ಬರೀ ಮಟ್ಟಿಗೆ ಸಾಕದಂತೆ, ಮಟ್ಟಿಗೆ ಸಾಕದ್ ಬರೀ ಮೊಟ್ಟೆ ಇಡ್ತಾ ಇರ್ತದ. ಒಂದು ವರ್ಷದಲ್ಲಿ ಶಂಕರಣ 384 ಮೊಟ್ಟೆ ಇಡ್ತದ ನೋಡು. 384 ಒಂದು ವರ್ಷಕ್ಕೆ 365 ದಿನ, ಇನ್ನು 20 ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದೆ, ಹೆಂಗ ಇರ್ತದಪ್ಪ ಅದು ಅಂದ್ರೆ ಒಂದಿನಕ್ಕೆ ಎರಡು ಮೊಟ್ಟೆ ಅನ್ನೋರು ಇಡ್ಲೇಬೇಕಾದ್ರು ಎರಡು ಇಟ್ಬಿಟ್ರೆ 700 ಚಿಲ್ಲರೆ ಆಗ್ಬಿಡ್ತವೆ. ಅಲ್ಲ ಅಪರೂಪಕ್ಕೆ ಒಂದು ವಾರಕ್ಕೂ 15 ದಿನಕ್ಕೂ ಒಂದು ನನಗೂ ಡೌಟ್ ಬಂತು, ಇದೇನ್ ಈ ತರವ ಅಂತ ಅಂತ ಇಂಥದ್ದು ಒಂದು ತಳಿ ಐತೆ ಕೋಳಿ ಅಂತವ. ಈಗ ಇರೋದೇ 365 ದಿವಸ ಇಲ್ಲ ವರ್ಷದಲ್ಲಿ ಏನಾದ್ರು ದಿವಸಗಳು ಜಾಸ್ತಿ ಆದ್ರು ಅಂತ ಹೇಳ್ಬಿಟ್ಟು ನಾನು ಲೆಕ್ಕ ಹಾಕ್ತೆ ಕೂತ್ಕೊಂಡು ಮತ್ತೆ ಇನ್ನೊಂದ್ಸರಿ ಬಿಟ್ಟಿದೀವಿ ಅಂತವ. ಜನವರಿಲಿ ಎಷ್ಟು, ಫೆಬ್ರವರಿಲಿ ಎಷ್ಟು ಅಂತವ, ಅವು ಬರೋದೇ 364 ಇಲ್ಲ 65. ಇದು ಹೆಂಗೆ ಅಂತ ಹೇಳ್ಕೊಂಡು ತಲೆ ಕೆಡಿಸ್ಕೊಂಡು ಕೇಳಿದ್ನ. ಆಮೇಲೆ ಹೇಳಿದ್ರು ನೋಡು ಅದು ದಿವಸದ ಲೆಕ್ಕದಲ್ಲಿ ಮೊಟ್ಟೆ ಇಡಕ್ಲ ಮತ್ತೆ ಗಂಟೆ ಲೆಕ್ಕದಲ್ಲಿ ಇರ್ತದೆ ಅಂತ. ಅದು 24 ಗಂಟೆ ಲೆಕ್ಕ ಅದಂದ್ರೆ ಇಡಕಲ್ಲ, ಇಡಕಲ್ಲ ಗಂಟೆ ಲೆಕ್ಕ ಅದು ಕಡಿಮೆ ಮಾಡ್ಕೊಂಡೈತದು. ಏನೋ 23 ಗಂಟೆನ 22 ಗಂಟೆನ ಮಾಡ್ಕೊಂಡಿರ್ಬೋದು ಆಯ್ತಾ, ಹಿಂಗ್ ಮಾಡ್ಕೊಂಡು ಆ ಗಂಟೆ ಲೆಕ್ಕ ಇಡ್ತದಂತೆ. ಹಂಗಾಗಿ ಮೊಟ್ಟೆ ಸಂಖ್ಯೆ ಜಾಸ್ತಿ ಆಗೈತೆ, 380 ಆಯ್ತವೆ. ಈಗ ಇಟ್ಟಿತ್ತು ಅಂತ ಅಂದ್ರೆ ಇನ್ನೊಂದು 20 ಗಂಟೆಗೆ ಅಂತ ಅಂತಂದ್ರೆ ಎಷ್ಟೊತ್ತಿಗೆ ಇಡೋದು ಅಲ್ಲಿಂದ 20 ಗಂಟೆಗೆ ಎಷ್ಟಾಯ್ತದ ಅಷ್ಟು. ಹಂಗಾಗಿ ಇದು ಟೈಮ್ ಲೆಕ್ಕಾಚಾರದಾಗಿ ಇಟ್ಟದ್ರಿಂದವ ಮೊಟ್ಟೆ ಸಂಖ್ಯೆ ಜಾಸ್ತಿ ಆಗೈತೆ, ಜಾಸ್ತಿ ಆಗೈತೆ. ನಾನು ಸಿಕ್ಕಾಪಟ್ಟೆ ಹುಡುಕ್ತಿದ್ದೇನೆ ಅವತ್ತಿಂದ್ಲೇ ಎಲ್ಲಿ ಇಟ್ಟವ್ರೆ ನೋಡೋಣ ಎಲ್ತದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹುಡುಕಾಯ್ತು ಮಾಡಾಯ್ತು ಶಂಕರಣ. ಇನ್ನ ಬೆಂಗಳೂರಿಗೆ ಬೇರೆ ಹೋಗ್ಬಿಟ್ಟ ನಾನು ಅಲ್ಲೂ ಕೇಳೋಣ ಅನ್ಕೊಂಡೆ, ಕೋಳಿ ಇರಲಿಲ್ಲ ಅಲ್ಲಿ. ಕೋಳಿ ಮಾಮೂಲಿ ಟೈಪೇ ಇರ್ತದೆ, ಅಂತ ವ್ಯತ್ಯಾಸ ಹಾಕಲ್ಲ. ಈ ಗಣೇ ಹೇಳಿದ್ಕೊಂಡ್ ಮಾತು ನನಗೆ ಈಗ ಜಪ್ತಿ ಆಯ್ತು ನೋಡು. ನಾವು ಕೆಲವೊಂದ್ಸಲ ತಪ್ಪು ಹೆಂಗ್ ಮಾಡ್ಬಿಡ್ತೀವಿ ಅಂತಂದ್ರೆ ಅಣ್ಣಯ್ಯ, ಎಲ್ಲ ವಿಷಯನ ತಿಳ್ಕೊಳಕ್ ಹೋಗಲ್ಲ ಮತ್ತೆ ನಮಗ್ ಬೇಡ ಅಂತ ಅನ್ಕೊಂಡ್ಬಿಡ್ತೀವಿ. ನೋಡು ನೆನ್ನೆ ಮೊನ್ನೆ ಆಚೆ ಮೊನ್ನೆ ಇಲ್ಲವ ಕೃಷಿಕರಿಗೆ ಅಂತಾನೆಯ ಕೋಳಿ ತರಬೇತಿ ಇಟ್ಕೊಂಡಿದ್ರು ನೋಡು. ಮೂರ್ ಇದು ನಮ್ದು ಈ ಡಮ್ಸ್ ಹಾಸ್ಪಿಟಲ್ ಅದು ಐತಲ್ಲ ಕಾಲೇಜು ಆ ಕಾಲೇಜಲ್ಲಿ ಮೂರ್ ದಿನ ಇಟ್ಕೊಂಡಿದ್ರು ಅಂತಾನೆಯ. ಅದಕ್ಕೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನೋಡು. ಅದೇ ನಾನ್ ಬೆಂಗಳೂರು ಬೇರೆ ಹೋಗ್ಬಿಟ್ನ ಕೃಷಿ ಮೇಳ ತಪ್ಸ್ಕೊಳ್ಳೋದು ಬೇಡ ಅಂತ ಅಂತ ಇವರು ಹೇಳಿದ್ರು ಬನ್ನಿ ಅಂತ ಅನ್ಕೊಂಡು. ಈಗ ಅದಕ್ಕೆ ಈಗ ನಾನು ಅದಕ್ಕಂತೂ ಹೋಗಕ್ಕಾಗಲಿಲ್ಲ. ಈಗ ಕೋಳಿ ಯಾವ್ದು ಅಂತ ತಿಳ್ಕೊಳಕಾರ ಹೋಗ್ಬೇಕು. 384 ಮೊಟ್ಟೆ ಇಡ ಅಂತ ಕೋಳಿ ಯಾವ್ದು ಎಲ್ಲಿ ಸಿಗ್ತವೆ ಅಂತ ಹೇಳ್ಬಿಟ್ಟು ತಿಳ್ಕೊಂಬರಕ್ಕೋಸ್ಕರ ಹಾಸನದ ಇದಕ್ಕೆ ಹೋಗ್ಬೇಕು ವೆಟರ್ನರಿ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಈಗ ನಾಳೆ ಬೆಳಗ್ಗೆಲ್ಲ ಹೋಗ್ಬಿಡೋಣ ಅಲ್ಲಿಗೆ. ಅಲ್ಲ ನಾಳೆಗೆ ಹೋಗ್ಬೋದು, ಆದ್ರೆ ಒಂದ್ ನಾವು ತಪ್ಪು ಮಾಡ್ಬಿಟ್ವಿ ನೋಡು. ಅದಕ್ಕೆ ವಿಶೇಷವಾಗಿ ತರಬೇತಿನ ಇಟ್ಕೊಂಡಿದ್ರು ನಾವು ತರಬೇತಿಗೆ ಹೋಗ್ಲಿಲ್ಲ. ತರಬೇತಿ ಈಗ ನೋಡು ಅದಕ್ಕೆ ಹೇಳೋದು, ಈಗ ನಾನ್ ಮನ್ಸ್ ಮಾಡಿದ್ರೆ ಬತ್ತಿರ ನೀವು, ಇಲ್ಲ ಅಂತ ಅಂದ್ರೆ ನೀವು ಮನ್ಸ್ ಮಾಡಕ್ಲ. ಅಲ್ಲ ಮನ್ಸ್ ಮಾಡಕ್ಕೂ ಈ ವಾತಾವರಣ ಹಿಂಗ ಐತಲ್ಲ ಹೆಂಗ್ ಮನ್ಸ್ ಮಾಡ್ತೀಯ ಅಣ್ಣ. ನೋಡು ನೀನ್ ಸಿಕ್ಕಿದ್ಯಾ ಅಂತ ಹೊಸ ಹೇಳ್ತಾ ಇದ್ದೆ, ಗೊತ್ತಿತ್ತಲ್ಲ ಕರ್ದು ನಿಂಗು ಫೋನ್ ಹಚ್ಚಿ ನಂಗು ಫೋನ್ ಹಚ್ಚಿ ಕರ್ಕೊ ಹೋಗ್ಬೋದಿತ್ತು ತಾನೆ. ಹೌದು ಹೋಗ್ಬೋದಾಯ್ತು, ಆದ್ರೆ ನೀನು ಸಿಕ್ಕಾಬಿಟ್ಟೆ ಅಲ್ಲ, ನೀನ್ ಸಿಕ್ಕಾಬಿಟ್ಟೆ ಸೋಂಬೇರಿ ಬಿಡು, ನಿನ್ ಕರೆಯೋದೇನು ಕರೆದ್ರು ಬರಕಲ್ಲ. ಈಗ ಅಣ್ಣಯ್ಯ ನೋಡಿ ಈಗ ಮಾತಾಡ್ತಾ ನಾನು ಏನೋ ಹೇಳೋಣ ಅಂತ ಅನ್ಕೊಂಡಿದ್ದೆ. ಈಗ ನಮ್ದು ಕೆಲವೊಂದು ಬೆಳೆಗಳಿಗೆಲ್ಲವ ಈಗಾಗ್ಲೇ ಮತ್ತೆ ನೋಡು ಇಮೆ ಶುರು ಆಗ್ಬಿಡ್ತು. ಈಗ ಹಿಂಗಾರು ಹಂಗಮಿಂದು ನಮ್ ಜಿಲ್ಲೆ ರೈತರಿಗೆ 4 ಬೆಳೆಗಳಿಗೆ ಸದ್ಯಕ್ಕೆ ಇಮೆ ಮಾಡಿಸ್ಕೊಳ್ಳಿ ಅಂತ ಹೇಳವ್ರೆ, ರಾಗಿಗೆ ಜೋಳಕ್ಕೆ ಕಡ್ಲೆ ಮತ್ತೆ ಹುರುಳಿ. ಈ 4 ಬೆಳೆಗಳಿಗೆ ಈಗಾಗ್ಲೇ ನೋಂದಣಿ ಪ್ರಕ್ರಿಯೆ ಶುರು ಆಗ್ಬಿಟ್ಟೈತಂತೆ 4 ತಿಂಗಳಿಂದನೇ, ಅಕ್ಟೋಬರ್ 1 ತಾರೀಕಿಂದಾನೇ ಶುರು ಆಗೈತೆ. ಈ ತಿಂಗಳೆಲ್ಲ ಪುಟ್ಟುಗಿದ್ದು ಮುಂದಿನ ತಿಂಗಳು 1 ಇರ್ತದೆ. ಅಂದ್ರೆ ನೋಡಿ ಏನ್ ತೊಂದ್ರೆ ಇಲ್ಲ, ಇನ್ನೂ 15-20 ದಿನ ಟೈಮ್ ಐತೆ ನಮ್ಗೆ. 20 ದಿನ ಟೈಮ್ ನಾಗೆ ನಾವು ಇಷ್ಟು ಮಾಡಿಸ್ಕೊಳ್ಳೇಬೇಕಾಯ್ತದೆ. ನೋಡ್ ಮೀನಕ ರಾಗಿ ಜೋಳ ಕಡ್ಲೆ ಮತ್ತೆ ಹುರುಳಿ ಈ ಬೆಳೆಗಳಿಗೆ ಮಾಡಿಸ್ಕೊಳ್ಳೇಬೇಕು ನಾವು ಬೆಳೆದಿದ್ರೆ. ಆಯ್ತಾ, ನೆನ್ ಬೆಳೆದಿದ್ರೆ ನೀನ್ ಬೆಳೆದಿದೀವಲ್ಲ ಬೆಳ್ದಿದ್ದೀನೋ ಇಲ್ವ ಅಂತ ಅಂದ್ರೆ ಮೀನಕ್ಕನ ಆಗಾಗ ಎಚ್ಚರ ಮಾಡ್ತಾ ಇರ್ಬೇಕು, ಇಲ್ಲಂತಂದ್ರೆ ಈ ಚಳಿ ಕೊರೆಗೆ ಮರ್ತ್ಕೊಬಿಡ್ತೀಯ, ಮದ್ದಾಯ್ತೀಯ. ಅದಕ್ಕೆಯ ಈಗ ಮರಿದಂಗೆ ಅಣ್ಣಯ್ಯ ಇದೊಂಚೂರು ವ್ಯವಸ್ಥೆ ಮಾಡ್ಕೊಳ್ಳಂತೆ. ಅದು ಮೊದ್ಲು ಅದು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತ ನೋಡಪ್ಪ, ನೋಂದಿ ಮಾಡ್ಕೋಬೇಕಂತೆ. ನೋಂದಿ ಮಾಡಿಸ್ಕೊಂಡಾದ್ಮೇಲೆ ಅದು ಗೊತ್ತಲ್ಲ ಮಾಮೂಲಿ ಅದು ಯಾವ್ಯಾವ ಹಂಗಾಮಿಗೆ ಯಾವಾಗ ಅವರು ಕೊಡ್ಬೇಕು ಆ ಟೈಮ್ನಾಗೆ ಕೊಡ್ತಾರೆ, ಮರಿದಂಗೆ ಮಾಡಿಸ್ಕೋಬೇಕಾಯ್ತದೆ. ಈಗ ನೀನು ಆಗ್ಲೇ ಹೇಳ್ದೆ ಅಣ್ಣ ನನಗೆ ಅದ್ರದ್ದು ಡೇಟ್ ಒಂದು ಹೇಳಿಲ್ವಲ್ಲ ನೀನು ಮಂಡ್ಯದಲ್ಲಿ ಕೃಷಿ ಮೇಳ ಐತೆ ಅಂತವ. ಅದೇ ಈಗ ಮೀನಕ್ನು ಬರಲಿಲ್ಲ ನೀನು ಬರಲಿಲ್ಲ, ನಾನು ಹಿಂಗೆ ಯಾರನ್ನೋ ಒಬ್ಬರು ಹಿಡ್ಕೊಂಡತ್ತಾಗಿ ಹೋಗ್ಬಿಟ್ಟು ಬಂದು ನೋಡ್ಕೊಂಡ್ ಬಂದ ಚೆನ್ನಾಗಿತ್ತು. ಆಯ್ತಾ, ಈಗ ಈಗ ಮಂಡ್ಯದ್ದು ಯಾಕೆ ವಿಶೇಷ ಅಂತ ಅಂದ್ರೆ ಶಂಕರಣ್ಣ, ಮಂಡ್ಯದಲ್ಲಿ ವಿಸಿ ಫಾರ್ಮ್ ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೊಂಥರ ಒಳ್ಳೆ ಸಂಶೋಧನಾ ಕೇಂದ್ರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವ್ರ ಕಾಲದಲ್ಲೇ ಸ್ಥಾಪನೆ ಮಾಡಿದ್ದು. ಅವರು ಅವರೇ ಜಾಗ ಕೊಟ್ಟಿದ್ದು, ಜಾಗ ಕೊಟ್ಟಿದ್ದು ಅಂತ ಅಂತ ಅಂದ್ರೆ ನೀನು ಅಂತಿಂತ ಜಾಗ ಅಲ್ಲ, ಮಾತ್ರ 650 ಎಕರೆ ಐತಂತ. 650 ಎಕರೆ ಐತಂತೆ ಅಲ್ಲಿ. ಅವಾಗಲಿಂದಲೂ ಶುರು ಆಯ್ತು, ಅಲ್ಲಿ ವಿಸಿ ಫಾರಂ ಅಂತ ಹೇಳ್ಬಿಟ್ಟು ಈ ವಿಸಿದು ನಾಲೆ ಇತ್ತಲ್ಲ ವಿಶ್ವೇಶ್ವರಯ್ಯ ಕೆನಾಲ್ ಅಂತ ಹೇಳ್ಬಿಟ್ಟು ಅಲ್ಲಿ ನೀರೆಲ್ಲ ಚೆನ್ನಾಗಿ ಬರ್ತದೆ. ಇಲ್ಲಿ ನೀರು ಎಲ್ಲದಕ್ಕೂ ಬಳಕೆ ಮಾಡ್ಕೊಂಡು ಸಂಶೋಧನೆ ಮಾಡಕ್ಕೆ ಅನುಕೂಲ ಅನ್ಕೊಂಡು ಅಲ್ಲಿ ಮಾಡಿದ್ರು. ಈ ದೊಡ್ಡ ಕ್ಯಾಂಪಸ್ ಹೆಂಗೂ ಇತ್ತಲ್ಲ ಅಂತ ಅಂತ ಅನ್ಕೊಂಡು ಈಗ ಅಲ್ಲಿ ನೋಡೋ ವಿಶ್ವವಿದ್ಯಾನಿಲಯವೇ ಆಗ್ಬಿಟ್ಟೈತೆ. ಮೊದಲು ಬರೀ ಸಂಶೋಧನಾ ಕೇಂದ್ರ ಇತ್ತು, ಈಗ ವಿಶ್ವವಿದ್ಯಾನಿಲಯವೇ ಆಗ್ಬಿಟ್ಟೈತೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಆದ್ಮೇಲೆ ಈಗೇನು ಕೃಷಿ ಮೇಳ ಮಾಡ್ತಾವ್ರ, ಇದು ಮೊದಲನೇ ಕೃಷಿ ಮೇಳ. ಹೌದಾ? ವಿಶ್ವವಿದ್ಯಾನಿಲಯ ಆದ್ಮೇಲೆ ಈಗೇನು ಡಿಸೆಂಬರ್ 5, 6, 7 ಮೂರ್ ದಿವಸ ಮಾಡ್ತವ್ರೆ, ಇದು ಮೊದಲನೇದು. ಆಮೇಲೆ ಇಲ್ಲಿದು ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಶಂಕರಣ್ಣ, ಈ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಇವೆಲ್ಲವ ಹೆಚ್ಚು ಕಮ್ಮಿ ಒಂದೇ ತರ ಭೌಗೋಳಿಕವಾಗಿ. ಇಲ್ಲಿ ಮಳೆ ಪ್ರಮಾಣ ಆಗ್ಬೋದು, ಆಯ್ತಾ, ವಾತಾವರಣ ಆಗ್ಬೋದು, ಬಿಸಿಲಾಗ್ಬೋದು, ಇಲ್ಲಿ ಬೆಳೆ ಅಂತ ಬೆಳೆ ಆಗ್ಬೋದು, ಇವು ಹೆಚ್ಚು ಕಮ್ಮಿ ಒಂದೇ ತರ. ಇಲ್ಲಿ ನೋಡು, ಭತ್ತಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟೆ ಸಂಶೋಧನೆ ಆಗೈತೆ, ಆಯ್ತಾ. ರಾಗಿಗೆ ಸಂಬಂಧಪಟ್ಟಂಗೆ ಅದಕ್ಕೂ ಸಿಕ್ಕಾಪಟ್ಟೆ ಸಂಶೋಧನೆ ಆಗೈತೆ. ಇಂಡಾಫು ಅಂತ ಹೇಳಿ ನಂಬರ್ಗಳು ನೋಡು, ಆ ಇಂಡಾಫು ತಳಿಯ ರಾಗಿಗಳು ಏನವೋ ಅವೆಲ್ಲ ಸಂಶೋಧನೆ ಆಗಿದ್ದೆ ವಿಸಿ ಪರಮಲ್ಲಿ. ವಿಸಿ ಪರಮಲ್ಲಿ ನಮ್ಗೆ ಹೋಗಕ್ ಕಷ್ಟ ಅಂತ ಅನ್ಕೊಂಡು ಇದ್ ಮಾಡ್ಕೊಂಡು ಹೋಯ್ತಾ ಇರ್ಲಿಲ್ಲ, ಆಯ್ತಾ. ನಾನು ಒಂದೊಂದ್ಸರಿ ಹೋಗಿ ಬಂದ್ಬಿಡುವೆ ಅಲ್ಲಿಗೆ, ಬಿಡ್ತಾ ಇರ್ಲಿಲ್ಲ ನಾನು. ಅಲ್ಲಿ ಈಗೇನು ಹೊಸದಾಗಿ ಭತ್ತ ತಳಿ ಬಂದವೆ, ರಾಗಿ ತಳಿ ಬಂದವೆ, ಸೂರ್ಯಕಾಂತಿ ಬಂದವೆ, ಶೇಂಗಾ ಬಂದವೆ, ಅದೆಲ್ಲದನ್ನು ಪ್ರಾತ್ಯಕ್ಷಿಕನೆ ಮಾಡ್ಬಿಟ್ಟವ್ರೆ. ಓಹೋ, ನೋಡ್ಬೋದು ಅಂದ್ರೆ ಯಾವ್ದನ್ನ ಹಾಕಿದ್ರೆ ಯಾವ ತರ ಬರ್ತದೆ ಅಂತ. ಯಾವ ತರ ಬರ್ತದೆ ಈ ತರ ಬರಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕು, ಏನೇನ್ ಮಾಡ್ಬೇಕು, ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅಂದ್ರ ಎಲ್ಲದನ್ನ ಅಲ್ಲಿ ತೋರಿಸಿರ್ತಾರೆ. ಆಮೇಲೆ ಇದು ನೋಡು, ಮೊದಲನೇದಾಗಿರೋದ್ರಿಂದ ಹೋಗ್ ಬರಕ್ಕೂ ಒಂದು ಇದು ನಮ್ಗೆ ಸಾಲದಕ್ಕೆ ಸಿಕ್ಕಾಬಟ್ಟೆ ಇನ್ನು ಟೈಮ್ ಐತೆ ಮೀನಕ್ಕ. ಮುಂದಿನ ತಿಂಗಳು 5, 6, 7 ಅಂತಿರೋದು, ಹಂಗಾಗಿ ಮೂರ್ ದಿನ ಇರ್ತದಲ್ಲ, ಅಷ್ಟೇ ಚಳಿ ಸ್ವಲ್ಪ ಜಾಸ್ತಿ ಆಗಿರ್ತದೆ, ನಾವು ಸ್ವಲ್ಪ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಆ ಚಳಿಗೆ, ಹಂಗಾಗಿ ಹೋಗ್ ಬರ್ಬೋದು ಅಣ್ಣ, ಟೈಮ್ ಐತೆ ಅಲ್ವಾ, ಮರಿಬಾರ್ದು ಅಷ್ಟೇ, ಮರಿಬಾರ್ದು ಮರಿದಂಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೇಕಾಯ್ತದೆ. ನಾನಂತೂ ಆಗ್ಲೇ ಬುಕ್ ಮಾಡ್ಬಿಟ್ಟಿದ್ದೀನಿ. ವಾ, ರೂಮ್ ಬುಕ್ ಮಾಡಿದ್ಯಾ ಅಥವಾ ಹೇಳ್ಕೊಂಡಿದ್ದೀನಿ? ಬಂದೇ ಬರ್ತೀನಿ ಅಂತವ. ಬಂದೇ ಬರ್ತೀನಿ, ನಾವ್ ಮರ್ತ್ರ ನೀವು ನೆನಪ್ ಮಾಡ್ಬೇಕು ಅಂತ ಅಂತ ಅನ್ಕೊಂಡು. ನನ್ ಗೊತ್ತಲ್ಲ ಶಂಕರಣ್ಣ, ನಿಂಗೆ ಬೇಜಾರು ಕಾಂಟ್ಯಾಕ್ಟ್. ಹೌದು ಹೌದು, ಇದ್ದೇ ಇರ್ತಾರ. ಏನಲ್ಲ, ಒಂದು ರೂಮ್ ಮಾಡಂಗಿಲ್ಲ, ಮನೆ ಮಾಡಂಗಿಲ್ಲ, ಏನಿಲ್ಲ, ಬಸ್ ಚಾರ್ಜ್ ಅಂತ ಹೋದ್ರೆ ಸಾಕ್ ನೋಡಪ್ಪ, ಎಲ್ಲ ಕೆಲ್ಸಗಳವೆ ಆರಾಮಾಗಿ ಆಯ್ತವೆ, ಯಾವ್ದು ತಾಪತ್ರ ಇಲ್ದಂಗೆ. ಬಸ್ ಚಾರ್ಜ್ ಇಲ್ಲ ಅಂತ ಅನ್ಕೊಂಡು ಬಸ್ ಚಾರ್ಜ್ ಇಲ್ಲ ಅನ್ಕೊಂಡು ಮ್ಯಾಲ್ ಕೂತ್ಕೊಳ್ಳೋದು ಈ ತರವ ಐತೆ ಶಂಕರಣ್ಣ. ಅದಕ್ಕೆ ನಾನು ಈಗ ಮೂರ್ ದಿವಸಕ್ಕೂ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ಹೋಗಿ ಬಂದ್ರೆ ಇದೊಂಥರ ಐತಿಹಾಸಿಕವಾಗಿ ಮಂಡ್ಯ ವಿಶ್ವವಿದ್ಯಾಲಯ ಆದ್ಮೇಲೆ ಮೊದಲನೇ ಕೃಷಿ ಮೇಳ ನಡೀತಾ ಇರೋದು, ನಾನು ಹೋಗಿದ್ದೆ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಹೆಮ್ಮೆ ಇರ್ತದೆ. ಅದಕ್ಕೋಸ್ಕರ ಅದ ಡೇಟ್ ನೀನ್ ಕ್ಯಾಲೆಂಡರ್ ಮೇಲೆ ಬರ್ಕೊಬಿಡಿ ಈಗಲೇ ಹೇಳ್ತೀನಿ. ಅಲ್ಲ, 5, 6, 7 5, 6, 7 ಡಿಸೆಂಬರ್, ಆಮೇಲೆ ನವೆಂಬರ್ಗೆ ಮುಗಿತು ಅಂತ ಅನ್ಕೊಂಡ್ಬಿಟ್ಟು ಡಿಸೆಂಬರ್ಗೆ ಇರೋದು ಅದೊಂದ ಮಾಡ್ಕ ಶಂಕರಣ. ನಾನು ಅದ್ರ ಮಧ್ಯದಲ್ಲಿ ಅಣ್ಣ, ಈಗ ನನ್ಗೆ ಹೋಗ್ ಬರಕ್ಕೆಲ್ಲ ಖರ್ಚಿಗೆ ದುಡ್ಡು ಬೇಕಿತ್ತ, ಹಂಗಾಗಿ ನಂದು ಹೆಂಗಿರ ಈಗ ವಾತಾವರಣ ಚೂರು ತಿಳಿಯಾಯ್ತು ಅಂತ. ಈಗ ಮಳೆ ಏನಿಲ್ವಲ್ಲ, ಒಂದ್ 7-8 ದಿನ ಮೇಲೆ ಆಯ್ತು ಮಳೆ ಬರ್ದನೆ, ಹಂಗಾಗಿ ಜೋಳ ಮುರ್ಸಿದೀನಿ, ಮಿಷಿನ್ಗೆ ಹಾಕಿಸ್ಬೇಕು. ಆದ್ರೆ ನೋಡು, ನಾವು ಒಂದು ಕೆಲಸ ಏನ್ ಮಾಡ್ಬಿಟ್ಟು ಅಂತಂದ್ರೆ, ಈಗ ಒಂದೊಂದೂವರೆ ತಿಂಗಳು ಹಿಂದಿನೆಯ ಮಾರಿದಿದ್ರೆ ಹುಸಿ ಚೆನ್ನಾಗಿ ಕಾಸಾಗೋದು ಜೋಳದಲ್ಲಿ. 2,200-2,300 ಬಂದಿತ್ತು ಬಂದಿತ್ತು, ಆದ್ರೆ ಈಗ ರೇಟ್ ಕೇಳು 1,700-1,800 2,300 ಇದ್ದಾಗ ಇನ್ನೂ ಹುಸಿ ಜಾಸ್ತಿ ಆಯ್ತದೆ, ಇನ್ನೂ ಹುಸಿ ಜಾಸ್ತಿ ಆಯ್ತದೆ ಅನ್ಕೊಳ್ಳೋದು. ಅದು ಇಳ್ದೈತೆ ಅನ್ನೋದಕ್ಕೆ ಅಂದ್ರೆ ನಾವು ಇನ್ನೊಂದೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಕೊಡ್ಬೇಕು. ಅಂದ್ರೆ ಒಂದು 3-4 ಚೆನ್ನಾಗಿ ಕಾಲಾಡ್ಕೊಂಡು ಕೊಟ್ರೆ ಅನುಕೂಲ ಆಯ್ತದೆ. ಈಗ ಅಲ್ಲಿ ಇನ್ನೊಂದು ಈ ಚಳಿ ವಾತಾವರಣಕ್ಕೆ ಏನಾಗ್ಬಿಟ್ಟೈತೆ ಅಂದ್ರೆ ಈ ಟಾರ್ಪಲ್ ಮುಚ್ಚುತ್ತೀವಲ್ಲ ಅಣ್ಣ, ಈ ಟಾರ್ಪಲ್ ಮುಚ್ಚಿದಾಗ ಒಳಗಡೆ ಅಂತ ಕುಪ್ಪಳಿಸ್ದಂಗ ಆಗಿರ್ತದೆ, ಹಂಗಾಗಿ ಶೀತ ಹೆಚ್ಚಿಗೆ ಇರ್ತದೆ. ಹಂಗಾಗಿ ಈಗ ಇನ್ನೇನು ಮಾಡಕ್ಕಾಗಲ್ಲ, ಈಗ ಟಾರ್ಪಲ್ ಮುಚ್ಚಲೇಬೇಕು, ಹಿಮ ಬರೋದನ್ನ ತಪ್ಪಿಸಲೇಬೇಕು. ಹಂಗಾಗಿ ಮಾರಾಟ ಮಾಡೋದಂತ ತೊಂದರೆ ಹಾಕಿಲ್ಲ ಅಣ್ಣ, ಕೊಟ್ಬಿಡ್ತೀನಿ. ಈಗ ಒಂದು ಎಷ್ಟು ಅಂತಂದ್ರೆ ಒಂದು 40-50 ಕ್ವಿಂಟಲ್ ಆಗ್ಬೋದು, ತೊಂದ್ರೆ ಇಲ್ಲ, ನಡೀತದೆ. ಸರಿ ಸರಿ ಸರಿ. ಹಂಗಾಗಿ ಒಂದು ಏನು ಅಂತ ಶಂಕರಣ್ಣ, ಇಲ್ಲೊಂದು ನಿಮ್ಗೆ ಒಂದು ಹೇಳಬೇಕು ಒಂದು ಪಾಯಿಂಟ್ ಏನು ಅಂತ ಅಂದ್ರೆ, ಈ ರೇಟ್ ಇರ್ತದಲ್ಲ ಶಂಕರಣ್ಣ, ಇಂಥ ದಿವಸ ಇಷ್ಟೇ ಇರ್ತದೆ ಅಂತ ಹೇಳ್ಬಿಟ್ಟು ಯಾರನ್ನಾರು ಒಬ್ಬ ಕರೆಸ್ಬಿಟ್ಟು ಹೇಳ್ಬಿಡು ನೀನು, ಅದೇ ಚಾನ್ಸ್ ಇಲ್ಲ ಬಿಡು, ಚಾನ್ಸ್ ಇಲ್ಲ, ಆಯ್ತಾ. ಅದಾಗದೇ ಇಲ್ಲ, ಇದು ರೇಟ್ ಅನ್ನೋದ್ ಐತಲ್ಲ, ಅದು ಒಂಥರ ಫ್ಲಕ್ಚುಯೇಷನ್ ಆಯ್ತಾ ಇರ್ತದೆ, ಏರಿಳಿತ. ಇವತ್ತನೇ ಒಂದು ಉದಾಹರಣೆ ತಗೊಂಡ್ರು, ಬೆಳಗ್ಗೆ 8 ಗಂಟೆವರೆಗೂ ಒಂದಿರಬಹುದು, 10 ಗಂಟೆವರೆಗೂ ಒಂದಿರಬಹುದು, 3 ಗಂಟೆವರೆಗೂ ಒಂದಿರಬಹುದು, 4 ಗಂಟೆವರೆಗೂ ಒಂದಿರಬಹುದು, 4 ಗಂಟೆ ಮೇಲೆ ಇನ್ನೊಂದು ರೇಟ್ ಆಯ್ತದೆ, ಹಿಂಗ ಆಯ್ತಾ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಈಗ, ಒಂದ್ಸರಿ ರೇಟ್ ಜಾಸ್ತಿ ಆಯ್ತು ಅಂತ ಇಟ್ಕ, ಒಂದ್ 2300 ಆಯ್ತು ಅಂತ ಇಟ್ಕ, ಆಯ್ತಾ 2300 ಇದು ಒಳ್ಳೆ ರೇಟು. ಹಿಂದೆಲ್ಲ ನಾವು ಬೆಳೆದಿರೋದ್ರಿಂದ ಜೋಳವ ಮಾರಿರೋದ್ರಿಂದ ನೋಡಿದ್ರೆ ಇದು ಒಳ್ಳೆ ರೇಟ್. ಈ ರೇಟ್ ಬಂದಾಗ ಏನ್ ಮಾಡ್ಬೇಕು, ನೀನೊಂದ್ 50 ಚೀಲ ಜೋಳ ಬರಲಿದ್ರೆ ಒಂದ್ 10 ಚೀಲ ಮಾರು, ನಿನ್ಗೆ ಇನ್ನು ಜಾಸ್ತಿ ಬೇಕು ಅನ್ನೋದಿದ್ರೆ 10 ಚೀಲ ಮಾರು, ಇಲ್ವಾ 25 ಚೀಲ ಮಾರು, ಒಳ್ಳೆ ರೇಟ್ ಬರುತ್ತೆ ಅಂತ 25 ಚೀಲ ಮಾರು. ಇನ್ನೂ ಬರ್ತದೆ ಅಂತ ಹೇಳ್ಬಿಟ್ಟು ಹೋಪ್ ಇರ್ತದಲ್ಲ, ಅವಾಗ ಇನ್ನೊಂದ್ 25 ಚೀಲ ಇಟ್ಕೊಳ್ಳೋದು, ನೋಡೋ ಜಾಸ್ತಿ ಬಂದ್ರೆ ಮಾರೋದು, ಇಲ್ವಾ ಕಡಿಮೆ ಆಯ್ತು ನೀನು ಹೇಳ್ದಂಗ್ ಬರೀ 1700 ಬಂತು ಅಂತ ಇಟ್ಕ, ನಿನ್ಗೆ ನೋಡಿ ಅರ್ಜೆಂಟ್ ದುಡ್ಡು ಮಾರ್ಲೇಬೇಕು, ನೀನ್ 50 ಚೀಲ ಇಟ್ಕೊಂಡಿದ್ರೆ ಎಷ್ಟು ಲಾಸ್ ಆಗುತ್ತೆ, ಲಾಸ್ ಆಗೋದು ನಿನ್ಗೆ. ಈಗ 25 ಚೀಲ ಮಾರಿದಾಗ ನಿನ್ಗೆ 2300 ರೂಪಾಯಿ ಸಿಕ್ಕಿರ್ತದೆ, ಅದ್ರ ಹೆಚ್ಚು ಕಮ್ಮಿ 500 ರೂಪಾಯಿ ಒಂದ್ ಚೀಲಕ್ಕೆ ಸಿಕ್ತಂಗ್ ಆಯ್ತು ಜಾಸ್ತಿ. 25 ಚೀಲಕ್ಕೆ ಎಷ್ಟಾಯ್ತು ಅಲ್ಲಿಗೆ ಲೆಕ್ಕ ಹಾಕು, 7500 ಅದೇ 7500 ರೂಪಾಯಿ ಆಯ್ತು. ಈಗ ನಿನ್ಗೆ 25 ಚೀಲದಲ್ಲಿ 500 ರೂಪಾಯಿ ಲಾಸ್ ಆದ್ರೆ ಎಷ್ಟು ಆಯ್ತದೆ ಬಂದೈತೆ ಅಂತ ಅನ್ಕೋಬಹುದಾ? ಅದಕ್ಕೋಸ್ಕರ ಒಂದ್ 2-3 ಬ್ಯಾಚ್ ಮಾಡ್ಕೋಬೇಕು, ಯಾವಾಗ್ಲೂ ಯಾವ್ದೇ ಪದಾರ್ಥ ಆಗಲಿ ಒಂದ್ 2-3 ಬ್ಯಾಚ್ ಮಾಡ್ಕೊಂಡು, ಈಗ ಕುಯ್ದ ತಕ್ಷಣ ಸ್ವಲ್ಪ ಖರ್ಚಿರ್ತದೆ, ಆಳು ಕಾಳು ಕರ್ಕೊಂಡಿರ್ತೀವಿ, ಒಂದ್ 10 ಚೀಲನ 15 ಚೀಲನ 20 ಚೀಲನ ಮಾರೋದು, ಇನ್ನು 30 ಇಟ್ಕೊಳ್ಳೋದು, ನೋಡೋದ ಆಮೇಲೆ ಜಾಸ್ತಿ ಆಯ್ತದ ಕಡಿಮೆ ಆಯ್ತದ, ಇನ್ನೂ ಜಾಸ್ತಿ ಬಂತ ಬಿಡು ಲಾಭ ಬಂತು ಅಂತ ಅನ್ಕೋಬಹುದು. ಲಾಸ್ ಆದ್ರೆ ಬಿಡು ಹೆಂಗೋ ಒಂದ್ 25 ಚೀಲ ಮಾರಿದ್ದೆ, ಬರೀ 25 ಚೀಲದ 7500 ರೂಪಾಯಿ ಲಾಸ್ ಆಯ್ತು, ನಿನ್ಗೆ 50 ಚೀಲ ಇಟ್ಕೊಂಡ್ರೆ 15,000 ಲಾಸ್ ಆಗದ, ಆಯ್ತಾ? ಅದಕ್ಕೋಸ್ಕರವ ಈ ತರವ ಯೋಚನೆ ಮಾಡ್ಕೊಂಡು ಶಂಕರಣ್ಣ ಮಾಡ್ಕೊಂಡ್ರೆ ಹೆಚ್ಚು ಒಳ್ಳೇದು ಅಂತ ನಾನ್ ಅನ್ಕೋತೀನಿ. ನಾನ್ ಮಾಡೋದ್ ಹಿಂಗೆ ಯಾವಾಗ್ಲೂ ಹೇಳ್ದಂಗೆ ತೊಂದ್ರೆ ಇಲ್ಲ ಅಣ್ಣ ಹೇಳ್ದಂಗೆ, ಅದು ಬ್ಯಾಚ್ ವೈಸ್ ಮಾಡ್ಕೊಂಡು ಮಾರಾಟ ಮಾಡೋದು ಬಹಳ ಒಳ್ಳೇದು, ಆಮೇಲೆ ಜಾಗ ಐತಲ್ಲ ಅಣ್ಣಯ್ಯ, ಹಂಗಾಗಿ ಏನ್ ತೊಂದ್ರೆ ಇಲ್ಲ, ಇಟ್ಕೊಳಕ್ ಏನ್ ತೊಂದ್ರೆ ಆಗೋದಿಲ್ಲ, ಹಂಗೆ ಮಾಡೋಣಂತೆ. ಹಂಗಾಗಿ ಅಣ್ಣಯ್ಯ ನನಗೆ ನೋಡು, ಈ ಚಳಿ ಒಳಗಡೆ ನಿಂತು ಕೈಯೆಲ್ಲ ಒಳ್ಳೆ ಗಡಗಡಗಡ ನಡುತ್ತಾ ಇದೀನಿ, ಒಳಗಡೆ ಕರ್ಕೊಂಡೋಗಿ ಏನಾದ್ರೂ ಹೊಸಿ ಬಿಸಿ ಬಿಸಿ ಏನಾದ್ರು ಕೊಡ್ತೀಯಾ ಹೆಂಗೆ? ಈಗ ಯಾರ ಗೆಂಡ್ ಕೊಟ್ಟಿದ್ರು ಆಯ್ತಾ? ಹೌದಾ? ಇಲ್ಲೇ ತಳಗಿಗೆ ಬಂದಿರಂತೆ ಕೊಟ್ಟೋಗೋರೆ. ಹೌದಾ? ಹೆಣ್ಣು ಐತೆ, ಜೊತೆಗೆ ಕಷಾಯನು ಮಾಡಿಸ್ಕೊಂಡು ತಿನ್ನ ನೋಡಿ. ಹಂಗೆ ಒಂದು 2 ರೊಟ್ಟಿ ಹಾಕ್ಸು. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಚಳಿಗಾಲದಲ್ಲಿ ತರಕಾರಿ ಸಾಗುವಳಿ ಈ ಕುರಿತಂತಹ ವಿಚಾರಗಳನ್ನು ನೋಡೋಣ. ಚಳಿಗಾಲದ ತರಕಾರಿಗಳಾದ ಕ್ಯಾರೆಟ್, ಶತಾವರಿ, ಮೊಳಕೆಯೊಡೆದ ಧಾನ್ಯಗಳು, ಪಾಲಕ್ ಇತ್ಯಾದಿಗಳು ಮಣ್ಣಿನ ಒಳಗಡೆ ಬೆಳೆಯುತ್ತದೆ ಅಥವಾ ಇದಕ್ಕೆ ಕಡಿಮೆ ಸೂರ್ಯನ ಬೆಳಕು ಬೇಕಾಗುತ್ತೆ. ಮಾನ್ಸೂನ್ ಅಂತ್ಯದಲ್ಲಿ ಈ ತರಕಾರಿಗಳನ್ನು ಬಿತ್ತನೆಯನ್ನ ಮಾಡಲಾಗುತ್ತೆ ಮತ್ತು ಚಳಿಗಾಲದ ವೇಳೆ ಕೊಯ್ಲನ್ನ ಮಾಡಲಾಗುತ್ತೆ. ಈ ತರಕಾರಿಗಳನ್ನು ಎಲ್ಲರೂ ನಿಮ್ಮ ಮನೆಯ ಕೈತೋಟ ಅಥವಾ ಹಿತ್ತಲಿನಲ್ಲಿ ಬೆಳೆಯಬಹುದು. ಚಳಿಗಾಲದ ತರಕಾರಿಗಳನ್ನು ಸಾವಯವ ಕೃಷಿಯ ಮೂಲಕ ಬೆಳೆಸಬಹುದು. ಸಾವಯವ ಕೃಷಿ ಅಂತಂದ್ರೆ ಯಾವುದೇ ರಾಸಾಯನಿಕ ಅಥವಾ ಕೃತಕ ಗೊಬ್ಬರಗಳನ್ನು ಬಳಸದೆ ಬೇಸಾಯವನ್ನ ಮಾಡುವುದು. ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ಕೃಷಿ ವಿಧಾನಗಳಾದ ಸರದಿ ಬೆಳೆ, ನೈಸರ್ಗಿಕ ಗೊಬ್ಬರ ಬಳಕೆ ಮತ್ತು ಯಾವುದೇ ಕೃತಕ ಬೆಳವಣಿಗೆಯ ಕಾಯಿಲೆಗಳನ್ನು ತಪ್ಪಿಸುವುದು. ಪರಿಸರ ಮತ್ತು ಆರೋಗ್ಯದ ಬಗ್ಗೆ ಇಂದಿನ ದಿನಗಳಲ್ಲಿ ಕಾಳಜಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಆರೋಗ್ಯಕರವಾಗಿರಲು ಜನರು ಸಾವಯವ ಆಹಾರಗಳನ್ನೇ ಆಯ್ಕೆಯನ್ನ ಮಾಡುತ್ತಿದ್ದಾರೆ. ಸಾವಯವ ಕೃಷಿಯ ಮೂಲಕ ಚಳಿಗಾಲದಲ್ಲಿ ತರಕಾರಿಗಳನ್ನು ಬೆಳೆಯಬಹುದು. ಸಾವಯವ ಕೃಷಿ ತುಂಬಾ ಸುಲಭ ಮತ್ತು ಇದನ್ನು ಸ್ವಲ್ಪ ಹಾಗೂ ದೊಡ್ಡ ಜಾಗದಲ್ಲಿ ಮಾಡಬಹುದು. ಸಾವಯವ ಕೃಷಿ ಮೂಲಕ ಚಳಿಗಾಲದಲ್ಲಿ ಬೆಳೆಯಬಹುದಾದ ತರಕಾರಿ ಬೆಳೆಗಳತ್ತ ನೋಡುವುದಾದರೆ ಸೂಕ್ತ ಮತ್ತು ಆಯ್ಕೆಯ ಬೆಳೆಯನ್ನ ಬಳಸಬೇಕು. ಚಳಿಗಾಲವು ವಿಶ್ವದ ಪ್ರತಿಯೊಂದು ಭಾಗದಲ್ಲಿ ಭಿನ್ನವಾಗಿರುತ್ತೆ. ಕೆಲವು ಭಾಗದಲ್ಲಿ ಇದು ವಿಪರೀತವಾಗಿರಬಹುದು ಮತ್ತೆ ಕೆಲವು ಭಾಗದಲ್ಲಿ ಕಡಿಮೆ ಆಗಿರುತ್ತೆ. ಸಾವಯವ ಕೃಷಿ ಮೂಲಕ ಚಳಿಗಾಲದ ಬೆಳೆ ಬೆಳೆಸುವಾಗ ಅದನ್ನು ಬೆಳೆಸುವ ಉಷ್ಣಾಂಶದಲ್ಲಿ ಅದು ಬದುಕಬಹುದೇ ಎನ್ನುವುದನ್ನು ಪರಿಶೀಲಿಸಬೇಕು. ಪ್ರತಿಯೊಂದು ತರಕಾರಿಯೂ ತನ್ನದೇ ಆದ ತಾಪಮಾನ ಸಹಿಷ್ಣುತೆಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಈರುಳ್ಳಿ ತಂಪಾದ ಹವಾಮಾನಕ್ಕೆ ಹೊಂದಿಕೊಳ್ಳಬಹುದು. ಇದನ್ನು 18 ಡಿಗ್ರಿ ಸೆಲ್ಸಿಯಸ್ ತನಕದ ತಾಪಮಾನದಲ್ಲೂ ಬೆಳೆಯಲಾಗುತ್ತೆ. ಇನ್ನು ಬೆಳೆ ಸರದಿಯನ್ನ ಪಾಲಿಸಬೇಕಾಗತ್ತೆ. ಸಾವಯವ ಕೃಷಿಯ ಪ್ರಮುಖ ವಿಧಾನವೆಂದರೆ ತರಕಾರಿ ಮತ್ತು ಬೆಳೆಯನ್ನ ಬದಲಾಯಿಸುತ್ತಿರುವುದು. ಒಂದೇ ರೀತಿಯ ತರಕಾರಿ ಬೆಳೆಯುತ್ತಿದ್ದರೆ ಆಗ ಮಣ್ಣು ತನ್ನ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೆ. ತರಕಾರಿ ಬೆಳೆ ಬದಲಾವಣೆಯಿಂದ ಕೀಟಗಳು ಹಾನಿ ಉಂಟು ಮಾಡುವುದನ್ನು ತಡೆಯಬಹುದು. ಪ್ರತಿ ಋತುವಿನಲ್ಲಿ ಭಿನ್ನ ಭಿನ್ನ ಬೆಳೆಗಳನ್ನು ಮಾಡುವುದು ಒಳ್ಳೆಯದು. ಇನ್ನು ತಡೆ ಹಾಕಬೇಕಾಗತ್ತೆ. ಚಳಿಗಾಲದ ತರಕಾರಿಗಳನ್ನು ಶೀತ ಮತ್ತು ಶುಷ್ಕ ಗಾಳಿಯಿಂದ ತಡೆಯಬೇಕು. ಹೀಗೆ ಮಾಡಲು ನೈಸರ್ಗಿಕ ತಡೆಗೋಡೆಯನ್ನು ಹಾಕಬೇಕು. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಮರಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಪೊದೆಗಿಡಗಳನ್ನು ಇದಕ್ಕಾಗಿ ಬೆಳ್ಕೊಳ್ಬೇಕು. ಗಾಳಿಯನ್ನು ತಡೆಯುವಂತೆ ಮನೆಯ ಗೋಡೆ ಇದ್ದರೆ ಅದರ ಹಿಂದುಗಡೆ ತರಕಾರಿಯನ್ನು ಬೆಳೆದುಕೊಳ್ಳುವುದು ಒಳಿತು. ತಡೆ ಕೇವಲ ಗಾಳಿಗೆ ಮಾತ್ರವೇ ಹೊರತು ಸೂರ್ಯನ ಕಿರಣಗಳಿಗಲ್ಲ. ಇನ್ನು ನೈಸರ್ಗಿಕ ಗೊಬ್ಬರಗಳನ್ನು ಬಳಸುವುದು ಒಳಿತು. ಸಾವಯವ ಕೃಷಿ ಎಂದರೆ ನೈಸರ್ಗಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಬಳಸುವುದು. ಸಾವಯವ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಬಳಸಬಾರದು. ಈ ಗೊಬ್ಬರಗಳು ಮಣ್ಣಿಗೆ ಹಾನಿಯನ್ನು ಉಂಟು ಮಾಡಿ ಅದು ಪೋಷಕಾಂಶ ಕಳೆದುಕೊಳ್ಳುವಂತೆ ಮಾಡುತ್ತೆ. ಚಳಿಗಾಲದ ತರಕಾರಿಗಳನ್ನು ಸಾವಯವ ಕೃಷಿ ಮೂಲಕ ಬೆಳೆಸುವುದಾದರೆ ನೈಸರ್ಗಿಕ ಗೊಬ್ಬರಗಳಾದ ಅಳಿದುಳಿದ ಆಹಾರ ಪದಾರ್ಥಗಳು ಮತ್ತು ಮೇವು, ಪ್ರಾಣಿಯ ಮಲ, ಬೇರೆ ಕಡೆಗಳಲ್ಲಿ ಕೊಯ್ಲು ಮಾಡಿದ ಬೆಳೆಗಳ ಅವಶೇಷ, ಹೀಗೆ ಇನ್ನಿತರ ವಸ್ತುಗಳನ್ನು ಗೊಬ್ಬರವಾಗಿ ಬಳಸಬಹುದು. ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಮತ್ತು ಸಸ್ಯಗಳಿಗೆ ತುಂಬಾ ಉಪಯೋಗಿ. ರಾಸಾಯನಿಕ ಕೀಟನಾಶಕಗಳ ಬದಲಿಗೆ ನೈಸರ್ಗಿಕ ಕೀಟನಾಶಕಗಳನ್ನು ಬೆಳೆಗಳಿಗೆ ಬಳಸಬೇಕು. ಹಸಿ ಗೊಬ್ಬರ ಮತ್ತು ಮಿಶ್ರ ಗೊಬ್ಬರ. ಹಸಿ ಗೊಬ್ಬರ ಮತ್ತು ಮಿಶ್ರ ಗೊಬ್ಬರ ಸಾವಯವ ಕೃಷಿಯ ಎರಡು ವಿಧಾನಗಳು. ಹಸಿ ಗೊಬ್ಬರವೆಂದರೆ ಬೀಜ ಬಿತ್ತನೆ ಮಾಡುವ ಮೊದಲು ಹಸಿರು ಎಲೆ, ಉಳಿದ ತರಕಾರಿ ಮತ್ತು ಮಣ್ಣಿನ ಸಣ್ಣ ಪದರವನ್ನು ಮಾಡುವುದು. ಇದು ಸೂಕ್ಷ್ಮಾಣುಜೀವಿಗಳನ್ನು ಹೆಚ್ಚಿಸುತ್ತದೆ ಮತ್ತು ಬೆಳೆ ಬೇಗನೆ ಬೆಳೆಯಲು ನೆರವಾಗುತ್ತೆ. ಅಲ್ಲದೆ ಚಳಿಗಾಲದಲ್ಲಿ ಸಸ್ಯಗಳನ್ನು ಬೆಚ್ಚಗೆ ಇರುವಂತೆ ಮಾಡುತ್ತೆ. ಸಾವಯವ ಕೃಷಿಯಲ್ಲಿ ಮಿಶ್ರ ಗೊಬ್ಬರವನ್ನು ಬಳಸುವುದರಿಂದ ಸಸ್ಯಗಳು ಬೇಗನೆ ದೊಡ್ಡದಾಗಲು ನೆರವಾಗುತ್ತೆ. ಸಸ್ಯಗಳ ತ್ಯಾಜ್ಯ, ಪ್ರಾಣಿಗಳ ಮಲಮೂತ್ರ ಮತ್ತು ಇತರ ಕೆಲವು ವಸ್ತುಗಳನ್ನು ಬಳಸಿಕೊಂಡು ಮಿಶ್ರ ಗೊಬ್ಬರವನ್ನು ತಯಾರು ಮಾಡಲಾಗುತ್ತೆ. ಸಾವಯವ ಕೃಷಿ ಮೂಲಕ ಚಳಿಗಾಲದ ತರಕಾರಿ ಬೆಳೆಯಲು ಈ ರೀತಿಯ ಕ್ರಮಗಳನ್ನು ಅನುಸರಿಸುವುದು ಒಳಿತು. ಹಾಗೆಯೇ ಸಾವಯವ ಕೃಷಿಯ ಮೂಲಕ ಮಾಡಿದ ಆಹಾರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ, ಅಲ್ಲದೆ ತುಂಬಾ ರುಚಿಯಿಂದ ಕೂಡಿರುತ್ತೆ. ರೈತ ಬಾಂಧವರೇ, ಇದುವರೆಗೆ ಸಾವಯವ ಪದ್ಧತಿಯಲ್ಲಿ ಚಳಿಗಾಲದಲ್ಲಿ ತರಕಾರಿ ಬೆಳೆಗಳ ಸಾಗುವಳಿ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಹಂಸಲೇಖ ಅವರ ಸಂಗೀತವಿರುವ ಸ್ವಾತಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.